15,943 ಕೋಟಿ, ಆರೋಗ್ಯ ವಲಯ 15,151 ಕೋಟಿ, ಒಳಾಡಳಿತ ಸಾರಿಗೆ 14,509 ಕೋಟಿ, ಇಂಧನ 13,803 ಕೋಟಿ, ಸಮಾಜ ಕಲ್ಯಾಣ 11,163 ಕೋಟಿ, ಲೋಕೋಪಯೋಗಿ 10,741 ಕೋಟಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 5,676 ಕೋಟಿ, ಆಹಾರ ವಲಯ 4,600 ಕೋಟಿ, ವಸತಿ 3,787 ಕೋಟಿ, ಇತರೆ 1,16,968 ಕೋಟಿ ರೂಪಾಯಿ, ರಾಜ್ಯದಲ್ಲಿ 19 ಕಾರ್ಮಿಕರ ವಿಮಾ ಆಸ್ಪತ್ರೆ ಆರಂಭ, ಬಿಪಿಎಲ್ ಕಾರ್ಡ್ದಾರರಿಗೆ ಮಾಸಿಕ ಅಕ್ಕಿ ವಿತರಣೆ 5-6 ಕೆಜಿಗೆ ಹೆಚ್ಚಳ, ಎಲ್ಲ ಜಿಲ್ಲೆ ಹಾಗೂ ತಾಲೂಕು ಕ್ರೀಡಾಂಗಣಗಳಲ್ಲಿ ಜಿಮ್ ಸ್ಥಾಪಿಸಲು 100 ಕೋಟಿ ರೂಪಾಯಿ ಅನುದಾನ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ 18,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 88 ಲಕ್ಷ ಜನರಿಗೆ ಉದ್ಯೋಗ ಕಲ್ಪಿಸುವ ಗುರಿ, ಪ್ರತಿ ವರ್ಷ 2,000 ಕೆರೆಗಳನ್ನು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವ ಮೂಲಕ ಕೆರೆಗಳ ಪುನರುಜ್ಜೀವಕ್ಕೆ ಕ್ರಮ, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಭೂಸ್ವಾಧೀನಕ್ಕೆ 5,000 ಕೋಟಿ ರೂಪಾಯಿ ಅನುದಾನ ಮೀಸಲು, ಬಳ್ಳಾರಿಯಲ್ಲಿ ಬೃಹತ್ ಡೈರಿ ಸ್ಥಾಪನೆಗೆ 100 ಕೋಟಿ ರೂಪಾಯಿ ಅನುದಾನ, ಮನ್ರೇಗಾ ಯೋಜನೆಯಡಿ ಕೃಷಿ ಹೊಂಡಗಳನ್ನು ನಿರ್ಮಿಸಲು ರೈತರಿಗೆ ಪ್ರೋತ್ಸಾಹ ಧನ, ನಮ್ಮ ಜಿಲ್ಲೆ ನಮ್ಮ ಸಂಸ್ಕೃತಿ ಕಾರ್ಯಕ್ರಮದಡಿ ಎಲ್ಲ ವರ್ಗದ ಕಲಾವಿದರನ್ನೊಳಗೊಂಡಂತೆ ಪ್ರತಿ ಜಿಲ್ಲೆಯಲ್ಲಿ ಜಾನಪದ ಹಬ್ಬ ಆಯೋಜನೆ, ದಾವಣಗೆರೆಯಲ್ಲಿ 3ನೇ ವಿಶ್ವ ಕನ್ನಡ ಸಮ್ಮೇಳನ ಆಯೋಜನೆ, ಕನ್ನಡದ ಅಮೂಲ್ಯ ಕೃತಿಗಳನ್ನು ಪ್ರಕಟಿಸುತ್ತಿರುವ ಕನ್ನಡ ಪುಸ್ತಕ ಪ್ರಾಧಿಕಾರದ ಚಟುವಟಿಕೆಗಳ ಪ್ರೋತ್ಸಾಹಕ್ಕೆ 2 ಕೋಟಿ ರೂಪಾಯಿ ನೆರವು. ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗುವ ಸರ್ವರ ಅಭಿವೃದ್ಧಿಯನ್ನು ಒಳಗೊಂಡ ಬಜೆಟ್ ಮಂಡಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಮರ್ಥಿಸಿಕೊಂಡಿದ್ದಾರೆ. ಬಜೆಟ್ ಮಂಡನೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಲ ಕಡಿಮೆ ಮಾಡಿ ಆರ್ಥಿಕ ಶಿಸ್ತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ, ಜಿಎಸ್ಟಿ ಸಂಗ್ರಹಣೆಯಲ್ಲಿ ದೇಶದಲ್ಲೇ ಕರ್ನಾಟಕ 2ನೇ ಸ್ಥಾನದಲ್ಲಿದೆ, ರಾಜ್ಯದ ಅಭಿವೃದ್ಧಿಯ ಬೆಳವಣಿಗೆ ದರ ರಾಷ್ಟೀಯ ಅಭಿವೃದ್ಧಿ ದರಕ್ಕಿಂತಲೂ ಹೆಚ್ಚಾಗಿದೆ, ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳಲು ಬಜೆಟ್ನಲ್ಲಿ ಒತ್ತು ನೀಡಲಾಗಿದೆ, ಈ ಬಾರಿ ಎಲ್ಲ ವಲಯಗಳಿಂದ 15%ರಷ್ಟು ತೆರಿಗೆ ಸಂಗ್ರಹ ಹೆಚ್ಚಳವಾಗಿರುವುದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಹಣ ಒದಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಕಳೆದ ಬಾರಿಗಿಂತ ನಾವೇನು ಬಜೆಟ್ನಲ್ಲಿ ಹೇಳಿದಕ್ಕಿಂತ ಹೆಚ್ಚು ನಾವು ಇವತ್ತು ನಮ್ಮ ಎಕ್ಸ್ಪೆಂಡಿಚರ್ ಅನ್ನ ನಾವು ಇವತ್ತು ಜಾಸ್ತಿ ಮಾಡಿದ್ದೇವೆ. 2022-23 2,65,720 ಕೋಟಿ ನಮ್ಮ ಬಜೆಟ್ ಸೈಜ್ ಇತ್ತು. ಈ ವರ್ಷ 309,182 ಕೋಟಿ ಬಜೆಟ್ ಸೈಜ್ ಆಗಿದೆ. ಸುಮಾರು 43,462 ಕೋಟಿ ಬಜೆಟ್ ಸೈಜ್ ಹೆಚ್ಚಾಗಿದೆ. ಈ ವರ್ಷದ ನಮ್ಮ ಹಣಕಾಸಿನ ಒಂದು ಗ್ರೋತ್ ರೇಟ್ ಏನಿದೆ ಅದರ ಆಧಾರದ ಮೇಲೆ ನಮ್ಮ ಆರ್ಥಿಕ ಕ್ಷಮತೆಯ ಮೇಲೆ ವಿಶ್ವಾಸದೊಂದಿಗೆ ಮುಂದಿನ ವರ್ಷ 16% ಹೆಚ್ಚಿನ ಬಜೆಟ್ ಸೈಜ್ ಅನ್ನು ಆಗಿದೆ. ರಾಜ್ಯ ಬಜೆಟ್ ವ್ಯಾಪಾರ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಬಂಧಿತ ವಲಯಗಳಿಗೆ ಅನುಕೂಲಕರವಾಗಿದೆ ಎಂದು ಎಫ್ಕೆಸಿಸಿಐ ಅಧ್ಯಕ್ಷ ಬಿವಿ ಗೋಪಾಲರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮುಖ್ಯಮಂತ್ರಿ ಇಂದು ಮಂಡಿಸಿದ ರಾಜ್ಯ ಬಜೆಟ್ನಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಗದಗ್ನ ತೆರಿಗೆ ಸಲಹೆಗಾರ ಮುಕುಂದ ಪೋತ್ನೀಸ್ ಪ್ರತಿಕ್ರಿಯೆ ನೀಡಿದ್ದಾರೆ. ಎಜುಕೇಷನ್, ಹೆಲ್ತ್ ಹಾಗೂ ಸ್ಕಿಲ್ ಡೆವಲಪ್ಮೆಂಟ್ ಒತ್ತು ನೀಡಿ ಅವಕ್ಕೆ ಹಣವನ್ನು ಹೆಚ್ಚಿಗೆ ಬಜೆಟ್ ನೀಡಿದ್ದು ತುಂಬಾ ಒಳ್ಳೆಯದಾಗಿದೆ. ಮತ್ತು ಮೇಕ್ ಇನ್ ಇಂಡಿಯಾದಲ್ಲಿ ಹಾಗೂ ಎಕ್ಸ್ಪೋರ್ಟ್ಸ್ ಅಲ್ಲಿ ಆರ್ಮ್ಸ್ ಅಂಡ್ ಅಮ್ಯೂನಿಷನ್ ಕೂಡ ಮಾಡಿಕೊಂಡು ಅದಕ್ಕೆ ಕೂಡ ಒತ್ತು ತುಂಬಾ ಕೊಡುತ್ತಿದ್ದು ತುಂಬಾ ಒಳ್ಳೆಯದು. ಜಿಎಸ್ಟಿಯಲ್ಲಿ 17-18-19-20 ವರ್ತಕರ ಮೇಲೆ ಜಿಎಸ್ಟಿಯಲ್ಲಿ ಬಡ್ಡಿ ಹಾಗೂ ಪೆನಲ್ಟಿಗಳನ್ನು ಮಾಫ್ ಮಾಡುವ ಬಗ್ಗೆ ಕೇಳ್ಕೊಂಡಿದ್ದರಿಂದ ಜನ ಆ ಸ್ಕೀಮ್ ಬರಬೇಕಿತ್ತು, ಬಟ್ ಇನ್ನೂ ಕೂಡ ಆ ಸ್ಕೀಮ್ ಬಂದಿಲ್ಲ. ಅದನ್ನು ನಾವು ಅದಕ್ಕೆ ನಾವು ಹಾಗೆ ನೋಡ್ತಾ ಇದ್ದೀವಿ. ಈ ಸಾಲಿನ ಬಜೆಟ್ನಲ್ಲಿ ಕೃಷಿ ವಲಯದ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಿರುವುದು ಉತ್ತಮ ಬೆಳವಣಿಗೆ ಎಂದು ಬಳ್ಳಾರಿ ಜಿಲ್ಲೆಯ ರೈತ ಪುರುಷೋತ್ತಮ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದನ್ನ ಕರ್ನಾಟಕ ಸರ್ಕಾರ ಮಂಡನೆ ಮಾಡಿರತಕ್ಕಂಥ ಬಜೆಟ್ನಲ್ಲಿ ಹೆಚ್ಚಿನ ಆದ್ಯತೆ ರೈತರಿಗೂ ಮತ್ತು ಶಿಕ್ಷಣಕ್ಕೂ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಧನ್ಯವಾದಗಳು. ಬಳ್ಳಾರಿ ಜಿಲ್ಲೆಗೆ ಇವತ್ತಿನ ಹಾಲು ಉತ್ಪನ್ನ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ವಿಷಯದಲ್ಲಿ ಹೆಚ್ಚಿನ ಆದ್ಯತೆ ತಗೊಂಡು ಮೆಗಾ ಡೈರಿಯನ್ನು ಸ್ಥಾಪನೆ ಮಾಡಲು 100 ಕೋಟಿ ಅನುದಾನ ನೀಡಿರತಕ್ಕಂಥದ್ದು ಸಂತೋಷದಾಯಕ. ಬಳ್ಳಾರಿ, ರಾಯಚೂರು, ಯಾದಗಿರಿ ಈ 3 ಜಿಲ್ಲೆಗಳಲ್ಲಿ ಸಿಗಡಿ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಅದಕ್ಕೆ 2 ಎಕರೆವರೆಗೆ ಸಹಾಯಧನ ನೀಡತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅದು ಕೂಡ ನಮಗೆ ಒಂದು ಸಂತೋಷದಾಯಕ ವಿಚಾರವಾಗಿರುತ್ತದೆ.

ನಮಸ್ಕಾರ, ನಾನ್ ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳೋಣ ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ, ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆ. ಇವತ್ತು ನಾನು ಅಡಿಕೆಯನ್ನು ಬಾಧಿಸುತ್ತಿರುವಂಥ ಒಂದು ಪ್ರಮುಖವಾದ ಎಲೆ ಚುಕ್ಕೆ ರೋಗ ಮತ್ತು ಅದರ ಹತೋಟಿ ಕ್ರಮಗಳ ಬಗ್ಗೆ ಮಾಹಿತಿ ನೀಡಲು ಇಷ್ಟಪಡುತ್ತೇನೆ. ಅಡಿಕೆ ಎಲೆ ಚುಕ್ಕೆ ರೋಗ, ಬಟ್ ಇದರ ತೀವ್ರತೆ ನಾವು ಯಾವತ್ತೂ ಅಷ್ಟರ ಮಟ್ಟಿಗೆ ಕಾಣಲಿಲ್ಲ. ಕೆಳಗಿನ ಗರಿಗಳಿಗೆ ಚುಕ್ಕೆಗಳು ಬರ್ತಿತ್ತು, ನಂತರ ಬೇಸಿಗೆ ಕಾಲದಲ್ಲಿ ಅದು ಹೊರಟೋಗ್ತಿತ್ತು. ನಂತರ ಏನಾಯಿತು, 2020 ಇಸ್ವಿಯಲ್ಲಿ ಯಾವಾಗ ಈ ವಾತಾವರಣ ವೈಪರೀತ್ಯ ಆಯಿತು, ಪ್ರತಿ ತಿಂಗಳು ಮಳೆ ಬರೋದಕ್ಕಾಯಿತು. ಈ 2022 ಇಸ್ವಿಗೆ ಸುಮಾರು 15,000 ಹೆಕ್ಟರಷ್ಟು ಬಾಧೆನ ನಾವಿವತ್ತು ನೋಡ್ತಾ ಇದ್ದೀರಿ. ಈ ಎಲೆ ಚುಕ್ಕೆ ರೋಗನ ಗುರುತಿಸೋದು ಹೇಗಪ್ಪ ಅನ್ನೋದಾದರೆ, ನಮಗೆ ಪ್ರಾರಂಭದಲ್ಲಿ ಕೆಳಗಿನ ಗರಿಗಳ ಮೇಲೆ ಸಣ್ಣ ಸಣ್ಣ ಸುಟ್ಟಂಥ ರಂಧ್ರಗಳು ಕಂಡು ಬರೋವಂಥದ್ದು, ಕಪ್ಪು ಚುಕ್ಕೆಗಳು ಕಂಡು ಬಂದು ಚುಕ್ಕೆ ಏನು ಬರುತ್ತೆ, ಕಪ್ಪು ಚುಕ್ಕೆ ಸುತ್ತೂ ಹಳದಿ ರಿಂಗ್ ಬಂದಂಗೆ ಬರುತ್ತೆ. ಸೊ ಇದನ್ನು ನಾವು ಎಲೆ ಚುಕ್ಕೆ ರೋಗ ಅಂತ ಕರಿತೀರಿ. ಸೊ ಇದನ್ನು ಜೀವಾಣು ಅಂತ ನೋಡೋದಾದರೆ ಸರ್ಕೋಸ್ಪೊರಾ ಗ್ಲಿರೋಸ್ಪೊರಾಡಿಸ್ ಅಂತೇಳಿ ನಾವು ಜೀವಾಣುನ ಕರಿತೀರಿ. ಇದು ಪ್ರಾರಂಭದಲ್ಲಿ ಒಂದೊಂದು ಚುಕ್ಕೆ ಬಂದು ತದನಂತರ ಚುಕ್ಕೆ ಕ್ರಮಗಳು ಸಂಖ್ಯೆಗಳು ಜಾಸ್ತಿ ಆಗಿ ಎಲ್ಲ ಗರಿ ಪೂರ್ತಿ ನಮಗೆ ಸುಟ್ಟಂತೆ ಒಣಗದಂತೆ ಕಾಣುವಂಥ ಪರಿಸ್ಥಿತಿನ ನಾವು ನೋಡ್ತೀರಿ. ಸೊ ಈ ತೀವ್ರತೆ ಕೆಳಗಿನ ಗರಿಯಲ್ಲಿ ಶುರು ಆಗಿ ಮೇಲೆ ಸುಳಿವರೆಗೂ ಹೋಗುತ್ತೆ. ಎಷ್ಟರ ಮಟ್ಟಿಗೆ ಇದರ ಹಾನಿ ಇದೆ ಅಂತಂದರೆ, ಇವತ್ತು ನರ್ಸರಿಯಿಂದ ಹಿಡಿದು ದೊಡ್ಡ ತೋಟಗಳು, ಸುಮಾರು 50-60 ವರ್ಷ ಆಗಿರುವಂಥ ಅಡಿಕೆ ತೋಟಗಳು ಕೂಡ ಇವತ್ತು ಕಂಪ್ಲೀಟ್ ಗರಿಗಳು ಸುಟ್ಟೋಗಿರುವಂಥ ಸ್ಥಿತಿನ ನಾವು ಇವತ್ತು ಕಾಣ್ತಾ ಇದ್ದೀರಿ. ಸೊ ಆ ನಿಟ್ಟಿನಲ್ಲಿ ಈ ರೋಗನ ಮುನ್ನೆಚ್ಚರಿಕೆ ಕ್ರಮದಿಂದ ನಾವು ಹತೋಟಿ ಮಾಡೋದು ಸೂಕ್ತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ. ಸೊ ಈ ರೋಗನ ನಾವು ಯಾವ ರೀತಿ ನಿರ್ಮೂಲನೆ ಮಾಡ್ಬೋದು ಅಥವಾ ಹತೋಟಿ ಮಾಡ್ಬೋದು ಅನ್ನೋದಾದರೆ, ಪ್ರಾರಂಭದಲ್ಲಿ ಒಂದು ಅಂತಂದರೆ ಸ್ವಚ್ಛತೆ ಭಾಳ ಮುಖ್ಯ. ತೋಟದಲ್ಲಿ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೋಬೇಕು. ಸ್ವಚ್ಛತೆ ಅಂತಂದರೆ ರೋಗ ಬಂದಿರುವಂಥ ಗರಿಗಳನ್ನ ತೆಗೆದು ಸುಟ್ಟು ಹಾಕುವಂಥದ್ದನ್ನು ಒಂದು ಕೆಲಸ ಎಲ್ಲ ರೈತರು ಮಾಡಬೇಕು. ಯಾಕಂದರೆ ಸಾಮೂಹಿಕವಾಗಿ ಮಾಡಿದ್ರೆ ಮಾತ್ರ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗತ್ತೆ. ಒಬ್ಬ ರೈತ ಮಾಡಿ ಇನ್ನೊಬ್ಬ ರೈತ ಮಾಡಲಿಲ್ಲ ಅಂತಂದರೆ, ಒಂದು ತಿಂಗಳು 2 ತಿಂಗಳ ನಂತರ ಗಾಳಿ ಮುಖಾಂತರ ಜೀವಾಣುಗಳು ಹರಡೋದ್ರಿಂದ ಮಾಡಿರೋಂಥ ತೋಟಕ್ಕೂ ಮತ್ತೆ ಮಾಡದಿರೋ ತೋಟದಿಂದ ರೋಗ ಹರಡೋದಕ್ಕೆ ಸಪೋರ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ರೈತರು ಮುನ್ನೆಚ್ಚರಿಕೆ ಕ್ರಮ ಅಂತ ನಾವು ಮಾಡ್ಕೋಬೇಕಾಗತ್ತೆ. ಎರಡನೇದಾಗಿ ತೋಟಕ್ಕೆ ನೀರು ಕೊಡೋದು ಒಂದು ಭಾಳ ಮುಖ್ಯ. ಯಾಕಂದರೆ ಅಡಿಕೆಗೆ ನೀರಿಲ್ಲ ಅಂದರೆ ಫಸಲು ಬರಲ್ಲ. ಸೊ ಹಂಗಾಗ್ಬಿಟ್ಟು ನೀರು ನಿರ್ವಹಣೆ ಮಾಡ್ಕೊಳ್ಳೇಬೇಕಾಗತ್ತೆ. ಈಗ ಬಯಲುಸೀಮೆಗೆ ಹೋದರೆ ನಾವು ಡ್ರಿಪ್ಪಲ್ಲಿ ನೀರು ಕೊಡ್ತೀರಿ ಅಥವಾ ಹಾಯ ನೀರು ಮಾಡ್ತೀರಿ, ಬಟ್ ಮಲೆನಾಡಲ್ಲಿ ಒಂದು ವ್ಯವಸ್ಥೆ ಅಂತಂದರೆ ನಾವು ಸ್ಪ್ರಿಂಕ್ಲರ್ ಮುಖಾಂತರ ನೀರು ಹೊಡೆಯುವಂಥದ್ದು. ಸೊ ಸ್ಪ್ರಿಂಕ್ಲರ್ ಮುಖಾಂತರ ನೀರು ಹೊಡೆಯೋದು ಅಂತ ಅನ್ನೋದಾದರೆ, ಎಲ್ಲೋ ಒಂದು ಕಡೆ ನಾವು ಜೆಟ್ಗಳನ್ನ ಇಟ್ಟಾಗ ಆ ನೀರು ಸಣ್ಣ ತೋಟಗಳು ಪ್ರಾರಂಭದಲ್ಲಿ 5-6 ವರ್ಷ ತೋಟದವರೆಗೂ ಏನಾಗುತ್ತೆ ಅಂತ ನಾವು ಜೆಟ್ ಇಟ್ಟರೆ ಆ ಜೆಟ್ ನೀರು ಹೋಗಿ ಸುಳಿಗೆ ಬೀಳುತ್ತೆ. ಸುಳಿಗೆ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ತೇವಾಂಶ ಸುಳಿಗೆ ಸಿಗೋದ್ರಿಂದ ಅದು ನಮಗೆ ರೋಗದ ತೀವ್ರತೆಯನ್ನು ಹರಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಆ ನಿಟ್ಟಿನಲ್ಲಿ ನೀರು ಕೊಡಬೇಕಾದ್ರೆ ಬೆಳಗಿನ ಜಾವ ನಾವು ಬೇಗನೆ ಸೂರ್ಯ ಹೊತ್ತತ್ತೋಕೆ ಮುಂಚೆ ಅಂದರೆ 10-11 ಗಂಟೆ ಒಳಗೇನೆ ನಾವು ನೀರನ್ನ ಕೊಡಬೇಕಾಗತ್ತೆ ಸಣ್ಣ ತೋಟಗಳಿಗೆ. ಸೊ ಆ ನೀರನ್ನ ಬೇಗ ಕೊಟ್ಟಾಗ ನಂತರ ಬಿಸಿಲಿಗೆ ಆ ತೇವಾಂಶ ಎಲ್ಲ ಆವಿ ಆಗೋದ್ರಿಂದ ರೋಗ ತೀವ್ರತೆ ಕಂಟ್ರೋಲ್ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ. ಉಳಿದಂತೆ ಬೇಸಿಗೆಯಲ್ಲಿ ಗಿಡಗಳು ಹಳದಿ ಆಗೋದನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಕಡೆ ನಾವು ಸುಣ್ಣನ ಸಿಂಪಡಣೆ ಮಾಡಿ ಅಂತ ಹೇಳ್ತೀರ. ಸೊ ಅದನ್ನು ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಬಿಸಿಲು ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ. ಇನ್ನೊಂದು ಕಡೆ ರೋಗದ ತೀವ್ರತೆ, ಯಾಕೆ ನೀರು ಕೊಟ್ಟಾಗ ಜೀವಾಣುಗಳು ಉತ್ಪತ್ತಿ ಆಯಿತು, ಗಾಳಿ ಮುಖಾಂತರ ಬಂದು ಹರಡುತ್ತೆ ಅನ್ನೋದಾದರೆ ಆ ಜೀವಾಣುಗಳು ಉಳ್ಬಣ ಆಗದಂಗೆ ಕಂಟ್ರೋಲ್ ಮಾಡೋದಕ್ಕೆ ಸುಣ್ಣನೂ ಒಂದು ಪದರ ಆದಂಗಾಗಿ ಎಲೆ ಮೇಲೆ ರೋಗನ ಕಂಟ್ರೋಲ್ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ. ಉಳಿದಂತೆ ರೋಗ ಜಾಸ್ತಿನೇ ಇದೆ ನಮ್ಮ ತೋಟದಲ್ಲಿ, ಆಲ್ರೆಡಿ ಚುಕ್ಕೆಗಳು ಕಂಡು ಬಂದಿದ್ದಾವೆ ಅಂತಂದರೆ ಕಾರ್ಬನ್ಡೆಸಿಮ್ ಪ್ಲಸ್ ಮ್ಯಾಂಕೋಜಬ್, ಇದನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡುವಂಥದ್ದು, ಅಥವಾ ಎಕ್ಸಾಕೋನೋಜಾಲ್ ಅಂತೇಳಿ ಇದನ್ನು 1 ml ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡುವಂಥದ್ದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 9739916660. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಸುಖ ಹೋಯಾ ಬೇ ಮೌಸಮ್ ಕಿ ಬರ್ಖಾ ಹೋ, या अरिणी अब हर किसान लाभ उठाए एक मौसम कदर है सब किसान बीमा कराए प्रधानमंत्री फसल बीमा योजना से हर किसान मुस्काए कृषि और किसान कल्याण मंत्रालय द्वारा किसान हित में जारी बहू रमा बिटिया की शादी के लिए सोना बहुत सोच समझ कर लेना कहीं कोई ठग ना ले हाँ माँ वो जमाने गए अब ग्राहक को कोई ठग नहीं सकता अच्छा अब स्वर्ण आभूषणों पर हॉलमार्क का निशान अनिवार्य है इससे ग्राहकों को कोई शंका नहीं रहती और सोना तो शुद्ध मिलता ही है जी हाँ हमेशा हॉलमार्क के तीन निशान BIS का लोगो सोने की शुद्धता कैरेट में और 6-digit अल्फा न्यूमेरिक HUID कोड देखकर ही खरीदारी करें जागो ग्राहक जागो उपभोक्ता मामले विभाग भारत सरकार ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ ವಾಯು ಮಾಲಿನ್ಯ ಆಗಿ ಕೆಮ್ಮು ಆಸ್ತಮಾ ಹೃದಯಾಘಾತ ಕೂಡ ಆಗಬಹುದು ಪ್ಲೀಸ್ ಸರ್ ಇದೊಂದು ಸಲ ಕ್ಷಮಿಸಿ ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ ಜಾಗ್ರತೆ ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್ ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ ಎಚ್ಚರ ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಪ್ರಕಟಣೆ ಆಯುಕ್ತರು ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಕರ್ನಾಟಕ ಸರ್ಕಾರ ಓಹೋಹೋ ಎಲ್ಲಿಗೆ ಹೊರಟೋ ನಿಂಗಣ್ಣ ಏನಿಲ್ಲ ಅಣ್ಣ ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ ಸಾಲ ಸಿಗುತ್ತೆ ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ अलमारी और बुक शेल्फ को दीवार में फिक्स करो भारी सामान निचले शेल्फ में रखो मिरर और भारी फर्नीचर बेड से दूर रखो बड़े बर्तन और कांच के सामान कैबिनेट में बंद करके रखो झूमर को छत से बोल्ड करो स्कूल में बताया है कि भूकंप आने पर भारी सामान से सबसे ज्यादा नुकसान होता है हमारे स्कूल की लाइब्रेरी और लैब्स भी ठीक हो गए हैं भूकंप से बचाव के लिए घर हॉस्पिटल्स ऑफिस में रखे भारी सामानों को दीवार से फिक्स करें कुछ जरूरी बातों का ध्यान बचाए आपकी जान आपके हित में तत्पर NDMA ಇದೀಗ ಕೇಳೋಣ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ತರಕಾರಿ ಕೃಷಿಯಲ್ಲಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆಯ ಆವರಗೆರೆ ಗ್ರಾಮದ ಕೃಷಿಕ ಮಂಜುನಾಥ್ ಅವರೊಂದಿಗೆ ಸಂದರ್ಶನವನ್ನ ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಂಜುನಾಥ್ ಅವರನ್ನ ಮಾತಾಡಿಸ್ತಾ ಇದ್ದೀವಿ ಅವರು ತಮ್ಮ ಒಂದು ಕೃಷಿಯಲ್ಲಿ ಲಾಭದಾಯಕವಾಗಿ ಈ ಒಂದು ತರಕಾರಿ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಮಂಜುನಾಥ್ ಅವರೇ ನಮಸ್ಕಾರ ಸರ್ ಮಂಜುನಾಥ್ ಅವರು ಹೇಳಿ ಈ ತರಕಾರಿ ಕೃಷಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ ತರಕಾರಿ ಕೃಷಿ ನಾ ಈಗ ಒಂದು ವರ್ಷದಿಂದ ಸ್ಟಾರ್ಟ್ ಮಾಡಿದೀವಿ ಸರ್ ಯಾಕಂದ್ರೆ ನಮ್ದು ನೀರಾವರಿ ಜಮೀನ್ ಇರಲಿಲ್ಲ ಬರೀ ಕೃಷಿ ಜಮೀನ್ ಇತ್ತು ಬರೀ ಮೆಕ್ಕೆಜೋಳ ಅದೆಲ್ಲ ಬೆಳೀತಿದ್ರು ನಮ್ಮ ತಂದೆಯವರು ಏನಂದ್ರೆ ಒಂದು ಬೋರ್ ಹೊಡೆಸಿದ್ವಿ ಅದು ಚೆನ್ನಾಗಿ ಬಿದ್ದಿದ್ದ ನಾವು ಈಗ ತರಕಾರಿಯನ್ನು ಮಾಡ್ತಿದ್ವಿ ಜೊತೆಗೆ ಬೇರೆ ಬೇರೆ ಬೆಳೆಗಳು ಮಿಶ್ರ ಬೆಳೆಗಳನ್ನು ಮಾಡ್ಕೊಂತ ಇದೀವಿ ಸರ್ ಈಗ ಕುಷ್ಕಿ ಜಮೀನ್ ಇದ್ದಾಗ ಯಾವ ಯಾವ ಬೆಳೆಗಳನ್ನ ಹೆಚ್ಚಾಗಿ ಬೆಳೀತಾ ಇದ್ರ ನಾವು ಕುಷ್ಕಿ ಜಮೀನ್ ಇದ್ದಾಗ ಮೆಕ್ಕೆಜೋಳನೆ ಬೆಳೀತಿದ್ವಿ ಸರ್ ಒಂದ್ 7 ಎಕರೆ ನೋಡತ್ತಾಗೆ ಒಂದೊಂದು ಅಕಡಿಯಾಗಿ ಅವರೇ ಅದನ್ನ ಬೆಳೀತಿದ್ವಿ ಈಗ ತರಕಾರಿ ಸ್ಟಾರ್ಟ್ ಮಾಡಿದೀವಿ ಸರ್ ಈಗ ನೀರಾವರಿ ಮಾಡಿದ್ಮೇಲೆ ತರಕಾರಿ ಬೆಳೆಗಳನ್ನ ಬೆಳಿಬೇಕಂತ ಯಾಕೆ ಅನಿಸ್ತು ಇಲ್ಲ ಸರ್ ಅಡಿಕೆನ ಆಗ್ತಾ ಇದೀವಿ ಈಗ ನಮ್ದು ಬಾಳ ಹೊಲ ಇರೋದ್ರಿಂದ ಅದನ್ನು ಸ್ವಲ್ಪ ಮಾಡ್ತೀವಿ ಯಾಕಂದ್ರೆ ಒಂದೇ ಬೆಳೆ ಈಗ 7 ಎಕರೆ ಅಂದ್ರೆ 7 ಎಕರೆನೂ ಅಡಿಕೆ ಮಾಡೋಕ್ಕಾಗಲ್ಲ ಹಂಗಾಗಿ ನಾವು ಒಂದೇ ಬೆಳೆ ಬೇಡ ಅಂತಂದು ಅಡಿಕೆನೂ ಸ್ವಲ್ಪ ಹಾಕ್ತಿವಿ ಒಂದೆರಡು ಎಕರೆ ಆಮೇಲೆ ಈ ತರಕಾರಿಗಳು ಏನಪ್ಪಾ ಅಂದ್ರೆ ನಮಗೆ ನಿರಂತರ ಆದಾಯ ಇರುತ್ತೆ ಸರ್ ರೇಟ್ ಕಡಿಮೆ ಸಿಕ್ಕರು ನಮಗೆ ಈಗ ಕಾಯಿಸಲ್ಲ ಮೆಕ್ಕೆಜೋಳ 5 ತಿಂಗಳು ಮಟ ನಾವು ಕಾಯ್ತಾನೆ ಇರ್ಬೇಕು ದುಡ್ಡಿಗೋಸ್ಕರ 5 ತಿಂಗಳಾದ್ಮೇಲೆ ಇನ್ ಕೇಸ್ ಮಳೆ ಚೆನ್ನಾಗಾಯ್ತು ಕುಸ್ಕಿ ಜಮೀನಲ್ಲಿ ಓಕೆ ಈಗ ನೀರಿಲ್ಲ ಅಂದ್ರೆ ಅದು ಕಷ್ಟನೇ ಹಂಗಾಗಿ ತರಕಾರಿ ಮಾಡಿಬಿಟ್ಟು ನೀರಾವರಿ ಸೌಲಭ್ಯ ಇದ್ದಿದ್ದ ನಾವು 3 ತಿಂಗಳು 45 ದಿವಸಕ್ಕೆಲ್ಲ ಬೆಳೆ ಬಂದ್ಬಿಡುತ್ತೆ ಜೀವನಕ್ಕೆ ಏನು ಸಮಸ್ಯೆ ಇರಲ್ಲ ಸರ್ ಲಾಭ ಆದ್ರೆ ಇನ್ನು ಚೆನ್ನಾಗೆ ಲಾಭ ಇರುತ್ತೆ 7 ಎಕರೆ ಕೃಷಿ ಭೂಮಿ ಇದೆ ಅಂತ ಹೇಳಿದ್ರ ಏನು ಒಂದೇ ಫ್ಲಾಟ್ ಬರುತ್ತೋ ಏನು ಬೇರೆ ಬೇರೆ ಕಡೆ ಇದೆಯೋ ಏನು ವಸ್ತು ನೀರಾವರಿ ಮಾಡಿದ್ರೆ 6 ಎಕರೆ ಇರೋದು ನೀರಾವರಿ ಇದೆ ಇನ್ನೊಂದು ಎಕರೆ ಅದು ಕುಸ್ಕಿ ಜಮೀನ್ ಹಂಗೆ ಇದೆ ಈಗ ಕೊಟ್ಟಿಗೆ ಗೊಬ್ಬರ ಬೇಕಂತ ಏನಾದ್ರೂ ದನ ಕರುಗಳು ಸಾಕಾಣಿಕೆ ಮಾಡಿದ್ರೆ ಏನಾದ್ರೂ? ಅದೇ ಸರ್, ನಮ್ಮ ದನ ಇದ್ವು, ಈಗ ಒಂದ 6-7 ತಿಂಗಳಾಯ್ತು ಸರ್ ತೆಗೆದು ದನಗಳು, ಯಾಕಂದ್ರೆ ಅವು ರೋಗ ಬಂದ್ಬಿಟ್ಟು ಅವಾಗ ಸತ್ಬಿಟ್ಟು. ಮಂಜುನಾಥ್ ಅವ್ರ ಎಷ್ಟು ಜನ ಅಣ್ಣ ತಮ್ಮಂದಿರ ಇದ್ರ ನೀವು? ನಾವು ಒಬ್ಬನೇ ಸರ್ ಮಗ, ನಮ್ಮ ಅಪ್ಪಾಜಿ ಅವರು, ನಮ್ಮ ಅಪ್ಪ ಅಣ್ಣ ತಮ್ಮಿದ್ದಾರೆ, ಅವ್ರು ಇಲ್ಲೇ ದಾವಣಗೆರೆಯಲ್ಲಿ ಇದ್ದಾರೆ ಸರ್. ಅಂದ್ರೆ ಒಬ್ಬಂಟಿಗರಾಗೋದ್ರಿಂದ ಎಲ್ಲದನ್ನೂ ನಿಭಾಯಿಸ್ಕೊಂಡು ಹೋಗಕ್ಕಾಗಲ್ಲ ಅಂತ ಹೇಳ್ತೀರ? ಅದೇ ಸರ್, ಈಗ ಅದೇ ಕಷ್ಟ ಆಗಿರೋ ಸರ್. ನಾವು ಮನೆಯಲ್ಲಿ ಈಗ ನಮ್ಮ ಅಪ್ಪಾಜಿ ಅವ್ರು ಮೇವು ತರ್ಬೇಕಂದ್ರೆ ಆಗಲ್ಲ, ಮತ್ತು ನಾವು ಎಲ್ಲ ಕಡೆ ಅಡ್ಡಾಡ್ಬೇಕಂದ್ರೆ ಸಾಧ್ಯ ಇಲ್ಲ ಅಂತಂದು ಈಗ ನೆಕ್ಸ್ಟ್ ಒಂದಷ್ಟೇ ಜವಾರಿ ದನ ಮಾಡ್ಬೇಕಂತ ಇದೀವಿ ಸರ್ ಆಕಳ ಕಟ್ಟಿ. ಈಗ ನೀವು 7 ಎಕರೆ ಕೃಷಿ ಭೂಮಿಯಲ್ಲಿ ಎಷ್ಟೆಕರೆನ ಈ ಒಂದು ತರಕಾರಿ ಬೆಳೆಗೆ ಮೀಸಲಿಟ್ಟಿರ? ಈಗ ನಾವು 3 ಎಕರೆನ ತರಕಾರಿ ಬೆಳೆಗೆ ಅಂತಾನೆ ಮೀಸಿಟ್ಟಿವಿ ಸರ್. ಈಗ ಮೊನ್ನೆ ಮಳೆಗಾಲದಲ್ಲಿ ಟೊಮೆಟೊ ಮಾಡಿದ್ವಿ ಸರ್, ಚೆನ್ನಾಗೆ ನಮಗೆ ರೇಟ್ ಆಯ್ತು, ಬಾಕ್ಸ್ಗೆ 600-650 ಮಟನು ಕೊಟ್ಟಿದ್ವಿ ಸರ್. ಈಗ ತರಕಾರಿ ಅಂತಂದ್ರೆ ಹೆಚ್ಚಾಗಿ ನೀವು ಯಾವ್ಯಾವ ತರಕಾರಿ ಬೆಳೀತೀರಾ ಟೊಮೆಟೊ ಜೊತೆಗೆ? ಟೊಮೆಟೊ ಜೊತೆಗೆ ಹೀರೆಕಾಯಿ ಬೆಳಿತೀವಿ. ಹೀರೆಕಾಯಿ 40 ದಿವಸಕ್ಕೆಲ್ಲ ಕಟಾವು ಬಂದ್ಬಿಡುತ್ತೆ, ಹಂಗಾಗಿ ನಮಗೆ ಆ ಟೈಮ್ ಕಾಯಿ ಅವಶ್ಯಕತೆ ಇರಲ್ಲ. ಜೊತೆಗೆ ಹಾಗಲಕಾಯಿ ಸ್ಟಾರ್ಟ್ ಮಾಡಿದ್ದೀವಿ, ಸೌತೆ. ಈಗ ಮದುವೆ ಸೀಸನ್ ಬರುತ್ತಲ್ಲ, ಈಗ ನೆಕ್ಸ್ಟ್ ಸೌತೆ ಹಾಕಿದ್ರೆ ಚೆನ್ನಾಗಿ ರೇಟ್ ಬರುತ್ತೆ, ಹಂಗಾಗಿ ಸೌತೆ ಹಾಕ್ತಿದ್ವಿ. ಹಂಗೆ ಮನೆಗಂತಾನೆ ಕಿಚನ್ ಗಾರ್ಡನ್ ಟೈಪ್ ನಾವು ಮನೆಗಳಿಗೆ ಎಲ್ಲ ಮುಳುಗಾಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಸೊಪ್ಪುಗಳನ್ನಾಗಿರ್ಬೋದು, ಸೈಡಿಗೆ ಅದೇ ಒಂದು 5 ಗಂಟೆ ಜಾಗದಲ್ಲಿ ಅದನ್ನ ಮಾಡ್ತೀವಿ ಸರ್. ಒಟ್ಟಿ ನಿಮ್ಮ ಮನೆಗೆ ಏನು ಬೇಕೋ ಎಲ್ಲ ತರಕಾರಿಗಳನ್ನು ನೀವು ಬೆಳೆದು ಬಳಸ್ತೀರಾ, ಅಂದರೆ ಹೆಚ್ಚಾದವನ್ನೆಲ್ಲ ಮಾರಾಟನೂ ಮಾಡ್ತೀರಾ? ಮಾರಾಟ ಮಾಡೋಕ್ಕೆ ಬೇರೆ ಹೆಚ್ಚಾಗಿ ಅಕ್ಕಿ ಹೇಳ್ತೀರಾ ನೀವು? ಅದೇ ಸರ್, ಮಾರಾಟ ಮಾಡ್ಬೇಕಾದ್ರೆ ಹೆಚ್ಚಾಗಿ ಹಾಕೋತೀವಿ, ಮತ್ತೆ ನಾವು ಹಾಕೊಂಡಿರೋದ್ರಲ್ಲಿ ಉಳಿದ್ರೆ ಅಲ್ಲೇ ಪಕ್ಕದ ಮನೆ ಯಾರಿಗಾರು ಕೇಳಿದ್ರೆ ನಾವು ಕೊಡ್ತೀವಿ. ಯಾಕಂದ್ರೆ ಈಗ 3 ತಿಂಗಳಾಯ್ತು ಸರ್ ಯಾವ ತರಕಾರಿನೂ ತಗೊಂಡಿಲ್ಲ, ಮನೆಯಲ್ಲಿ ಬೆಳೆದಿದ್ದೆ ಸೊಪ್ಪು ಅದೆಲ್ಲ ನಮ್ದು. ಯಾವ ಸೊಪ್ಪು ಬೆಳಿತೀರ? ಮನೆಗೆ ಎಷ್ಟು ಬೇಕಾದ ಸೊಪ್ಪೆಲ್ಲ ಬೆಳಿತೀವಿ ಸರ್. ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಸಬ್ಬಸ್ಕಿ ಆಗಿರ್ಬೋದು, ಈಗ ಸಾರ್ಗ್ ಹಾಕ್ತಾರಲ್ಲ ಅರ್ಬೆ ಸೊಪ್ಪು ಅಂತಾರಲ್ಲ ಆ ಥರದ್ದು, ಹುಳಿ ಸೊಪ್ಪು ಅಂತಾರಲ್ಲ ಅದು, ಮೆಂತ್ಯ ಸೊಪ್ಪು, ಎಲ್ಲ ಅದು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕಿರ್ತೀವಿ ಸರ್ ಮನೆಗೆ. ಈಗ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂತಂದ್ರೆ ಗುಣಮಟ್ಟದ ಒಂದು ತರಕಾರಿಗಳನ್ನ ಸೊಪ್ಪುಗಳನ್ನ ಸೇವನೆ ಮಾಡಿದ್ರೆ ನೀವು ಎಲ್ಲೋ ಒಂದ್ ಕಡೆ ನಿಮಗೆ ಸಾಕಷ್ಟು ಒಳ್ಳೇದು ಅಂತ ಹೇಳ್ಬೋದು. ಅಂದ್ರೆ ಹೆಚ್ಚಾಗಿ ನೀವು ರಾಸಾಯನಿಕ ಕೊಟ್ಟು ಬೆಳೀತಾ ಇದ್ರಾ, ಏನ್ ಸಾವಯವದಲ್ಲಿ ಬೆಳೀತಾ ಇದ್ರ? ರಾಸಾಯನಿಕ ಮಾಡಿದ್ರು ಕಷ್ಟ, ಪೂರ್ತಿ ಸಾವಯವಕ್ಕೆ ಹೋಗ್ತೀವಿ ಅಂದ್ರೆ ನಮಗೆ ಲಾಭದಾಯಕ ಅನ್ಸಲ್ಲ, ಹಂಗಾಗಿ ನಾವು ಸಸ್ಟೈನಬಲ್ ಮಾಡ್ಬೇಕು ಸರ್. ಈಗ ಕೀಟ ಕಂಟ್ರೋಲ್ ಮಾಡ್ಬೇಕಂದ್ರೆ ಬರೀ ಸ್ಪ್ರೇಸೆ ಮಾಡಿದ್ರೆ ಆಗಲ್ಲ ಸರ್. ಹಂಗಾಗಿ ಏನಂತಾರದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತಾರೆ ಸರ್, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅದೆಲ್ಲ ಮಾಡಿದ್ರೆ ಚೆನ್ನಾಗಿದೆ ಸರ್. ಈಗ ಹುಳ ಬರ್ತಿದೆ ಅಂತ ಗೊತ್ತಾಗಕ್ಕೆ ನಾವು ಎಲ್ಲ ಸ್ಟಿಕ್ಕಿ ಟ್ರಾಪ್ಸ್ ಆಗಿರ್ಬೋದು, ಫೆರಮನ್ ಟ್ರಾಪ್ಸ್ ಆಗಿರ್ಬೋದು, ಸುತ್ತಾರ್ಲು ಹೂವಿನ ಬೆಳೆಗಳನ್ನು ಹಾಕಿದ್ರೆ ಚೆಂಡು ಹೂವು ಹಾಕಿದ್ರೆ ಟೊಮೆಟೊದಲ್ಲಿ ಈ ಹಸಿರು ಹುಳ ಬರುತ್ತಲ್ಲ ಸರ್, ಕಾಯಿ ಕೊರೆ ಹುಳ, ಅವೆಲ್ಲ ನಮಗೆ ಕಂಟ್ರೋಲ್ ಆಗುತ್ತೆ ಸರ್. ಅದು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಅದ್ರ ಜೊತೆ ಸ್ಪ್ರೇನು ಮಾಡ್ಕೊಂಡ್ರೆ ನಮಗೆ ಟೋಟಲಿ ಒಳ್ಳೆ ಬೆಳೆ ಬರ್ಬೋದು. ಈಗ ಸ್ಪ್ರೇಗಳು ಅಂತಂದ್ರೆ ಔಷಧಿಗಳು ಅಂತಂದ್ರೆ ಕಡಿಮೆ ಪ್ರಮಾಣದಲ್ಲಿ ಮಾಡ್ಬೇಕಂತೀರಾ? ಕಡಿಮೆ ಮಾಡ್ಬೇಕು ಸರ್, ಯಾಕಂದ್ರೆ ಅವೆಲ್ಲ ಕಾಸ್ಟ್ಲಿ ಸರ್. ಈಗ ನೀವು ಒಂದ್ ಸುತ್ತಾರ್ಲಿ ಚೆಂಡು ಹೂವು ಹಾಕಿದ್ರೆ ನಿಮಗೆ ಒಂದು 70% ಹುಳ ಕಂಟ್ರೋಲ್ ಆಗುತ್ತೆ ಸರ್. ನಾವು ಟೊಮೆಟೊದಲ್ಲಿ ಲಾಸ್ಟ್ ಇನ್ ಮಟನ ನಮ್ಮ ಉಳುಕ ಟೊಮೆಟೊ ಬಂದೇ ಅಲ್ಲ ಸರ್. ಈಗ ಟೊಮೆಟೊ ಅಂತಂದ್ರೆ ಯಾವ ತಿಂಗಳಲ್ಲಿ ನಾಟಿ ಮಾಡಿ ಬೆಳೆದ್ರೆ ಈ ವರ್ಷ? ಈಗ ನಾವು ಕರೆಕ್ಟ್ ಅಲ್ಲಿ June 30 ಹಾಕಿದ್ವಿ ಸರ್. ಯಾಕಂದ್ರೆ ನಮಗೆ ಮಳೆಗಾಲದಲ್ಲಿ ತರಕಾರಿ ರೇಟ್ ಚೆನ್ನಾಗಿ ಸಿಗುತ್ತೆ, ಯಾಕಂದ್ರೆ ಹಾಳಾಗುತ್ತೆ ಅನ್ನೋಕ್ಕಿಂತ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಬಂದೇ ಬರುತ್ತೆ. ಹಂಗಾಗಿ ನಾವು ಮಳೆಗಾಲದಲ್ಲೇ ತರಕಾರಿ ಮಾಡ್ಬೇಕಂತ ಉದ್ದೇಶ ಸರ್. ಯಾವುದೇ ಒಂದು ತರಕಾರಿ ಬೆಳೀಲಿ ನೀವು, ಅಂದ್ರೆ ತರಕಾರಿ ಸಸಿ ನಾಟಿಗಿನ ಮುಂಚಿತವಾಗಿ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಇದನ್ನೆಲ್ಲ ಕೊಡ್ತೀರಾ? ಅದಕ್ಕಂತಾನೆ ಸಪ್ರೇಟ್ ಕೊಡೋಕ್ಕಾಗಲ್ಲ ಸರ್. ಈಗ 1-2 ಎಕರೆ 3 ಎಕರೆ ಹೊಲ ಇದೆ ಅಂದ್ರೆ ಅಷ್ಟಕ್ಕೂ ಕೊಟ್ಟಿಗೆ ಗೊಬ್ಬರ ಹೊಡಿಸ್ಬಿಟ್ಟು ಫ್ಲೋ ಹೊಡಿಸ್ತೀವಲ್ಲ, ಫ್ಲೋ ಹೊಡಿಸಿ ನೆಕ್ಸ್ಟ್ ಕೊಟ್ಟಿಗೆ ಗೊಬ್ಬರ ಹೊಡಿಸಿ ಆಮೇಲೆ ಅದೆಲ್ಲ ಕ್ಲೀನಾಗಿ ಇದಾದ್ಮೇಲೆ ಈಟ್ ಜನರೇಟ್ ಆದ್ಮೇಲೆ ಆಮೇಲೆ ನಾವು ಅದೆಲ್ಲ ಹೊಲ ಇದನ್ನ ರೆಡಿ ಮಾಡ್ಕೊಂತೀವಿ ಸರ್. ಈಗ ಹಲವಾರು ತರಕಾರಿ ಬೆಳೀತಾ ಇದ್ವಿ ಅಂತ ಹೇಳಿದ್ರ ನೀವು, ಟೊಮೆಟೊ ಬೆಳಿತೀರಿ, ಹಾಗಲಕಾಯಿ ಬೆಳಿತೀರಿ, ಹೀರೆ ಬೆಳಿತೀರ, ಅಂದ್ರೆ ಎಷ್ಟೆಷ್ಟು ಎಕರೆ ಹಾಕ್ತೀರಾ ಅಥವಾ ಎಷ್ಟೆಷ್ಟು ಗುಂಟೆ ಹಾಕಿ ಹೇಳ್ತೀರಾ? ನಾವು ಹೆಂಗಂದ್ರೆ ಈಗ 15 ಗುಂಟೆ ಲೆಕ್ಕಕ್ಕೆ ಎಲ್ಲ ಬೆಳೆಗಳನ್ನು ಮಾಡ್ತೀವಿ ಸರ್. ಈಗ ಮೊನ್ನೆ 1/2 ಎಕರೆಗಿನ್ನೂ ಕಡಿಮೆ ಟೊಮೆಟೊ ಮಾಡಿದ್ವಿ, ಅದೇ ಟೊಮೆಟೊ ಜಾಗದಲ್ಲಿ ಈಗ ಸುಮ್ಮನೆ ಮತ್ತೆ ನಾವು ಹೆಚ್ಚಿಗೆ ಖರ್ಚು ಬರೋ ಸರ್, ಹೊಲ ಒಡಿಸು ಮತ್ತೆ ಗೂಟ ಕಟ್ಟು ಮತ್ತೆ ಎಲ್ಲ ಮಾಡಂತ. ಆ ಟೊಮೆಟೊ ಇನ್ನೇನು ಹಾಳಾಯ್ತು ಅನ್ನೋದ್ರಲ್ಲಿ ಕ್ಲೀನಾಗೆಲ್ಲ ಹುಲ್ಲೆಲ್ಲ ಕಿತ್ಬಿಟ್ಟು ಕ್ಲೀನಾಗಿ ಕ್ಲೀನ್ ಮಾಡಿ ಆಮೇಲೆ ಅದರಲ್ಲೇ ನಾವು ಸ್ವಲ್ಪ ನೆಲ ಲೂಸ್ ಮಾಡ್ಕೊಂಡು ಗುದ್ದಲಿ ಅದರಲ್ಲೇ ಹೀರೆ ಊರ್ಬಿಟ್ರೆ ಮತ್ತು ಅದಕ್ಕೆ ಹಬ್ಬ ಕಳುತ್ತೆ ಸರ್ ಬಳ್ಳಿ. ಹಂಗಾಗಿ ನಮಗೆ ಖರ್ಚು ಕಡಿಮೆ ಆಯ್ತು ಸರ್ ಅಲ್ಲಿ. ಹೀರೆಗೆ ಹೆಚ್ಚು ಕಮ್ಮಿ ನಾವು ಒಂದು 10,000 ಉಳಿಸ್ಬೋದು ಸರ್, ಗೂಟದ ಲೇಬರ್ ಮತ್ತೆ ಅದನ್ನ ಮಾಡೋಕ್ಕೆಲ್ಲ ಕೆಲಸದ್ದು. ಅಂದ್ರೆ ಈಗ ಟೊಮೆಟೊ ಸಸಿ ಅಂತಂದ್ರೆ ಎಲ್ಲಿಂದ ತಂದು ನಾಟಿ ಮಾಡ್ತೀರಿ? ಏನ್ ನೀವೇ ಬೀಜ ತಂದು ಸಸಿ ಮಾಡಿ ಮಾಡಿಕೊಳ್ಳುವಂತ ಒಂದ್ ಏನಾದ್ರೂ ಪದ್ಧತಿ ನಿಮ್ಮಲ್ಲಿ ಇದೆಯಾ? ಈಗ ಸಸಿ ಮಾಡಿ ನಾವೇ ಮಾಡ್ಕಂತೀವಿ ಸರ್. ನೆಕ್ಸ್ಟ್ ಸದ್ಯಕ್ಕೆ ನಾವು ಹಾಕಿದಾಗ ಇಲ್ಲೇ ನಮ್ಮ ಪಕ್ಕದೂರಲ್ಲೇ ನರ್ಸರಿ ಇದೆ ಸರ್, ಅಲ್ಲಿದ್ದಾನೆ ಶಂಕರ್ ಅಂತ ವೆರೈಟಿ ನಾವು ಟೊಮೆಟೊ ಹಾಕಿದ್ದು, ಚೆನ್ನಾಗೆ ಬಂತು ಸರ್. ಮಳೆ ಇದ್ರು ನಮಗೆ ಜಾಸ್ತಿ ಹಣ್ಣು ಕೆಡ್ಲಿಲ್ಲ, ಪರವಾಗಿಲ್ಲ ಸರ್, ಚೆನ್ನಾಗಿತ್ತು ವೆರೈಟಿ. ಈಗ ಮಳೆ ಜಾಸ್ತಿ ಬಂದ್ರೂ ನಿಮಗೆ ಹಣ್ಣು ಜಾಸ್ತಿ ಕೆಡಕ್ ಬರಲಿಲ್ಲ ಅಂತ ಹೇಳಿದ್ರಲ್ಲ, ಅಂದ್ರೆ ಏನು ಕಾರಣ ಅಂತ ಹೇಳ್ತೀರ? ಅದೇ ಸರ್, ನಾವು ಮಾಡ್ಕೊಂಡಿರೋ ಪದ್ಧತಿ ಹಂಗಿದೆ, ತಾಂತ್ರಿಕವಾಗಿ ಮಾಹಿತಿ ಇಲ್ಲ ಅಂದ್ರೆ ಹಣ್ಣು ಕೆಡುತ್ತೆ ಗಿಡನೂ ಬರಲ್ಲ. 1/2 ಎಕರೆಗೆ ಅಂತಂದ್ರೆ ಎಷ್ಟು ಟೊಮೆಟೊ ಸಸಿಗಳನ್ನ ನಾಟಿ? ನಾವು 3,500 ಟೊಮೆಟೊ ಸಸಿ ನಾಟಿ ಮಾಡಿದ್ವಿ ಸರ್. 3 ಅಡಿ ಆಗ್ಲ, 1.5-2 ಅಡಿಗ ಒಂದೊಂದು ಹಾಕಿ. ಈಗೆಲ್ಲ ಸಾಲ ಹೊಡೆದು ಈಗ ನೀರ್ ಹಾಯಿಸಿ ನಾಟಿ ಮಾಡ್ತೀರಾ ನೀವು? ಹಾ, ಸಾಲ ಹೊಡೆದು ನಾರ್ಮಲ್ ನಾವು ಮಲ್ಚಿಂಗ್ ಶೀಟ್ ಎಲ್ಲ ಈಗ ಕೋಲಾರ ಸೈಡ್ ಅಂದ್ರೆ ಅವರು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಸರ್. ಇಲ್ಲಿ ನಮ್ಮ ಪದ್ಧತಿಯಲ್ಲಿ ಆ ತರ ಇಲ್ಲ ಇನ್ನು. ಹಂಗಾಗಿ ನಾವು ಹಂಗೆ ಸಾಲ ಹೊಡಿಸಿ ನೀರು ಸಾಲ ಆಯ್ ನೀರು ಕಟ್ತೀವಿ ಸರ್. ಈಗ ಸಾಲ ಹೊಡೆದಾಗ ಏನಾದರೂ ಈ ರಾಸಾಯನಿಕ ಗೊಬ್ಬರ ಯಾವ ಗೊಬ್ಬರನ್ನ ಬಿತ್ತನೆ ಮಾಡ್ತೀರಿ ಅಂದ್ರೆ? ನಾವು ಫಸ್ಟ್ ಬೇಸಾಲ್ ಡೋಸ್ ಆಗಿ ಬಿತ್ತನೆ ಗೊಬ್ಬರನ DAP ಕೊಡ್ತೀವಿ, DAP ಎಲ್ಲ 20-20. ಆಮೇಲೆ ಇನ್ನೇನು ಕಾಯಿ ಕಟ್ಟೋ ಟೈಮಲ್ಲಿ 13045 ಅಂತ ಬರುತ್ತೆ, ಅದನ್ನು ಮತ್ತೆ CN ಅದೆಲ್ಲ ಕೊಡ್ತೀವಿ ಸರ್. ಕಾಯಿ ಚೆನ್ನಾಗಿ ಬರೋಕ್ಕೆ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಡ್ತೀವಿ. ಅಂದ್ರೆ ಯಾವ ಹಂತದಲ್ಲಿ ಬೇಕೋ ಆ ಹಂತದಲ್ಲಿ ನೀವು ಈ ಒಂದು ಗೊಬ್ಬರಗಳನ್ನ ಪೂರೈಸ್ತೀರಾ ನೀವು? ಅದೇ ಸರ್, ಈಗ ನಾವು ಯಾವ್ಯಾವಾಗ ಕೊಟ್ರೆ ಅದು ಯೂಸ್ ಇಲ್ಲ ಸರ್. ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ನೀವು ಸಣ್ಣ ಗಿಡ ಇದ್ದ ಕೊಟ್ರೆ ಉಪಯೋಗ ಇಲ್ಲ, CN ಕೊಟ್ಟರು ಉಪಯೋಗ ಇಲ್ಲ, ನೀವು ಪೊಟ್ಯಾಷಿಯಂ ಸಣ್ಣಗಿದ್ದಾಗ ಉಪಯೋಗ ಇಲ್ಲ. ಯಾಕಂದ್ರೆ ಬೆಳವಣಿಗೆಗೆ ಏನ್ ಕೊಡ್ಬೇಕು ಅದನ್ನ ಅವಾಗ ಕೊಡ್ಬೇಕು, ಕಾಯಿಗೆ ಹೂವಿಗೆ ಅವಾಗ ಏನ್ ಕೊಡ್ಬೇಕು ಅವಾಗ ಅದನ್ನ ಕೊಡ್ಬೇಕು. ಅರ್ಕ ತರಕಾರಿ ಸ್ಪೆಷಲ್ ಅಂತಂದು ಸ್ಪ್ರೇ ಮಾಡಿದ್ವಿ ಸರ್, ಚೆನ್ನಾಗಿ ಬಂದಿತ್ತು ಸರ್, ಹೂವೆಲ್ಲ ಚೆನ್ನಾಗಿ ಕಟ್ಕೊಂಡಿತ್ತು, ಮಳೆ ಅಷ್ಟೊಂದಿದ್ರು ಚೆನ್ನಾಗಿದೆ. ಈಗ ಸಸಿ ನಾಟಿ ಮಾಡಿದ್ಮೇಲೆ ಅಂತಂದ್ರೆ ಅದ್ರೊಳಗೆಲ್ಲ ಬೇಸಾಯ ಕ್ರಮ ಮಾಡ್ಬೇಕಾಗುತ್ತೆ, ಎಷ್ಟು ಬಾರಿ ಮಾಡ್ತೀರಾ, ಎಷ್ಟು ತಿಂಗಳವರೆಗೆ ಮಾಡ್ತೀರಾ? ಈಗ ಸಸಿ ನಾಟಿ ಮಾಡಿದ್ಮೇಲೆ ಬೇಸಾಯ ಕ್ರಮ ಅಂದ್ರೆ ಒಂದೆರಡು ಸಲ ನಾವು ದೊಡ್ಡ ಕುಂಟೆ ಬರುತ್ತೆ ಟೊಮೆಟೋದಲ್ಲಿ ಹೊಡೆಯೋದು 3 ಅಡಿ ಕುಂಟೆ, ಅದನ್ನ ಒಂದೆರಡು ಸಲ ಓಡಿಸಿದ್ಮೇಲೆ ಕಳೆ ಬಂದ್ರೆ ಕಳೆ ಕಿತ್ಕೊಳ್ಳೋದು. ಆಮೇಲೆ ಗಿಡ ಕಟ್ಟೋದು ಬರುತ್ತೆ, ಗಿಡ ಕಟ್ಟಿ ಗೂಟ ಹೋಗ್ದು ಗಿಡ ಎಲ್ಲ ಕಟ್ತೀವಿ ಸರ್. ಕಟ್ಟಿದ್ಮೇಲೆ ಆಮೇಲೆ ಇನ್ ನೆಕ್ಸ್ಟ್ ಹರಿಯಾಗಿ ಸ್ಟಾರ್ಟ್ ಆಗುತ್ತೆ, 70 ದಿವಸಕ್ಕೆಲ್ಲ ಬಂದ್ಬಿಡುತ್ತೆ. ಈಗ ಸಸಿ ನಾಟಿ ಮಾಡ್ತಿರಲ್ಲ ಅಷ್ಟಿಷ್ಟು ಏನಾದ್ರೂ ಅದರಲ್ಲಿ ಹೋಗ್ತಾವ? ಹಾ, ಹೋಗ್ತಾವ ಸರ್. ಏನಂದ್ರೆ ಈಗ ನಾವು ಸಸಿ ಮಾಡಿ ಒಂದ್ 2-3 ದಿವಸಕ್ಕೆ ಬೇರೆ ಹತ್ತು ಕಳಿಸ್ತಾರ, ಅಷ್ಟೊತ್ತಿಗೆ ಒಂದು ಸ್ಪ್ರೇ ಮಾಡ್ಕೋಬೇಕು ಸರ್. ನೀವು ಮುಂಚೆಗೆ ಏನಾದರೂ ಟ್ರೈಕೋಡರ್ಮ ಅದೆಲ್ಲ ಭೂಮಿಗೆ ಹಾಕಿದ್ರೆ ಸಮಸ್ಯೆ ಬರೋಲ್ಲ ಸರ್, ಯಾಕಂದರೆ ಅಲ್ಲಿ ಫಂಗಸ್ಸು ಅದೇನು ಇರೋದಿಲ್ಲ ಫಂಗಸ್ಸಿಂದು. ಈಗ ಇಲ್ಲ ಅಂದರೆ ಒಂದು ಬಾರಿ ಸಾಫು ಇಲ್ಲ ರೆಡೋಮಿಲ್ ಗೋಲ್ಡ್ನ ಸ್ಪ್ರೇ ಮಾಡ್ಕೊಂಬಿಟ್ರೆ ನಿಮಗೆ ಒಂದು ಗಿಡನೂ ಸಾಯಲ್ಲ ಸರ್. ಈಗೆಲ್ಲ ಸಸಿ ನಾಟಿ ಮಾಡಿದ್ಮೇಲೆ ಈಗೆಲ್ಲ ಅದರೊಳಗಡೆ ಈಗ ಬೇಸಾಯ ಕ್ರಮ ಮಾಡ್ತೀರಾ, ಈಗ ಇದ್ದಂಥ ಒಂದೊಂದು ಕಳೆಗಳನ್ನ ಏನು ಕೈಯಿಂದ ಕೀಳಿಸ್ತೀರಿ, ಏನು ಕಳೆನಾಶಕ ಸಿಂಪಡಣೆ ಮಾಡ್ತೀರಾ? ಇಲ್ಲ ಸರ್, ಕೈಯಿಂದ ಕೀಳಿಸಿದ್ರೆ ಬೆಸ್ಟ್ ಸರ್. ಯಾಕಂದ್ರೆ ಏನೇ ನಾವು ಕಳೆನಾಶಕ ಕಂಪ್ನಿಯಿಂದ ಬರುತ್ತಂದ್ರು ಇಳುವರಿ ಕಮ್ಮಿ ಆಗುತ್ತೆ ಅನ್ನೋದು ನಮ್ಮ ರೈತರ ಭಾವನೆ. ಈಗ ನಮಗೂ ಒಂದ್ಸಲ ಅನುಭವ ಆಗಿದೆ, ಆ ಕೈಯಿಂದ ಕೀಳ್ಸೋದೇ ಬೆಸ್ಟ್ ಅಂತ ಹೇಳೋದು ಸರ್. ಭೂಮಿನೂ ಹಾಳಾಗುತ್ತೆ ಸರ್ ಈಗ, ಯಾಕಂದ್ರೆ ಅಲ್ಲೇನು ಹುಟ್ಟಲಿಲ್ಲ ಮಾಡುತ್ತೆ ಅಂದ್ರೆ ಏನೋ ಮಾಡುತ್ತೆ ಅಂತ ಸರ್. ಅದು ಅಂದ್ರೆ ಎಲ್ಲೋ ಒಂದ್ ಕಡೆ ಭೂಮಿ ಅಂದ್ರೆ ಸಾಕಷ್ಟು ತನ್ನ ಒಂದು ಫಲವತ್ತತೆಯನ್ನ ಕಳ್ಕೊಂಡು ಮುಂದಿನ ಒಂದು ಪೀಳಿಗೆಗೆ ಸಾಕಷ್ಟು ಭೂಮಿಯನ್ನ ನಾವು ಹಾಳು ಮಾಡ್ದಂಗೆ ಆಗುತ್ತಲ್ವಾ ಈ ಒಂದು ಕಳೆನಾಶಕಗಳನ್ನ ಪದೇ ಪದೇ ಸಿಂಪಡಣೆ ಮಾಡೋದ್ರಿಂದ? ನಮ್ಮ ಮೆಕ್ಕೆಜೋಳದಲ್ಲಿ ಎಷ್ಟು ಆನೆ ಬಡ್ಡೆ ಅಂತ ಬರ್ತಿತ್ತು ಸರ್, ಕಳೆ ಉತ್ತರಾಣಿ ಅಂತ ಬರ್ತಿತ್ತು ಸರ್, ಅವೆಲ್ಲ ಈಗೆಲ್ಲ ನಿಲ್ಲ ಆಗ್ಬಿಟ್ಟೈತೆ ಸರ್. ಎಲ್ಲೋ ಒಂದೊಂದು ಕಡೆ ನಾವು ಕಾಣ್ಬೋದು ಅಷ್ಟೇ ಕಳೆಗಳನ್ನ. ಯಾಕಂದ್ರೆ ನಾವು ಸಸ್ಯ ಸಂಪತ್ನ ಕಾಪಾಡೋದು ಒಳ್ಳೆ ಇದು ಸರ್. ಯಾಕಂದ್ರೆ ಎಲ್ಲಾದು ಬ್ಯಾಲೆನ್ಸ್ ಆಗಿರ್ಬೇಕಂದ್ರೆ ಎಲ್ಲಾ ಸಸ್ಯಗಳು ಎಲ್ಲಾ ತರದ್ದು ಇರ್ಬೇಕು ಸರ್. ಈಗೆಲ್ಲ ನೀವು ಟೊಮೆಟೊ ಸಸಿ ನಾಟಿ ಮಾಡಿದ್ಮೇಲೆ ಈಗ ಒಳಗಡೆ ಕಳೆಯನ್ನು ಒಂದ್ 2-3 ಬಾರಿ ಬರುತ್ತೆ, ಏನು ಒಂದೇ ಬಾರಿ ಬರುತ್ತೆ? ಬರ್ತಾ ಇರುತ್ತೆ, ಬಟ್ ದೊಡ್ಡ ಗಿಡ ಆದ್ಮೇಲೆ ಕಳೆ ಕಮ್ಮಿ ಆಗುತ್ತೆ. ಯಾಕಂದ್ರೆ ನೆಳ್ಳಾಗುತ್ತೆ, ಸ್ವಲ್ಪ ಕಂಜಸ್ಟೆಡ್ ಇರುತ್ತಲ್ಲ, ಅವಕ್ಕೆ ಬೆಳೆಯಕ್ಕೆ ಇದಾಗಲ್ಲ. ಸಣ್ಣ ಗಿಡ ಒಂದು 45 ದಿವಸದ ಮಟ್ಟ ಬರುತ್ತೆ ಸರ್ ಕಳೆ. ಈಗ ಅದರೊಳಗಡೆ ಎಲ್ಲ ಈಗ ಗೂಟ ಒಣದು ತಂತಿ ಕಟ್ಟೋದು ಇದು ನಾಟಿ ಮಾಡಿ ಎಷ್ಟು ದಿನಗಳ ನಂತರ ನೀವು ಪ್ರಾರಂಭ ಮಾಡ್ತೀರಾ? ಈಗ ಗೂಟ ಕಟ್ಟೋದು ಒಂದ ಕಾಯಿಗಳು ಸಣ್ಣ ಬರ್ತಾವೆ ಸರ್, ಗೋಲಿ ಸೈಜ್ ಅಷ್ಟು, ಅವಾಗ ಕಟ್ಬೇಕು ಸರ್. ಒಂದು ಇಲ್ಲಾಂದ್ರೆ ಕಾಯಿ ತಳ ಮಣ್ಣು ಬಿತ್ತು ಅಂದ್ರೆ ಕೆಡಕ್ ಸ್ಟಾರ್ಟ್ ಆಗುತ್ತೆ ಸರ್. ಈಗ ಗೂಟ ತಂತಿ ಇದನ್ನೆಲ್ಲ ನಾವು ಬಳಸದೆ ಟೊಮೆಟೊ ಬೆಳೆದ್ರೆ ಅಂದ್ರೆ ಸಾಕಷ್ಟು ಭೂಮಿಯ ಮೇಲೆ ಈಗ ಏನ್ ಕಾಯಿ ಬಿದ್ದಿರ್ತವೆ ಹಣ್ಣಾಗ್ತವೆ ಅವಾಗೆಲ್ಲ ಕೆಡಕ್ ಬರುತ್ತೆ ಅಂತ ಒಂದ್ ಕಡೆ ಲಾಸ್ ಆಗುತ್ತೆ ನಿಮ್ಗೆ. ಈಗ ಒಂದ್ ಕಡೆ ಏನಂದ್ರೆ ಸರ್, ಒಬ್ಬೊಬ್ರು ರೈತರು ಏನ್ ಮಾಡ್ತಾರೆ ಅಂದ್ರೆ ರೇಟ್ ನೋಡಿ ಈ ಕಟ್ಟೋದಾಗಿರ್ಬೋದು ಖರ್ಚು ಮಾಡ್ತಾರೆ. ಈಗ ಅದೆಲ್ಲ ಮಾಡೋದ್ಕಿಂತ ಈಗ ನಾವು ಮಾಡೋದನ್ನೇ ಕರೆಕ್ಟ್ ಮಾಡಿಬಿಟ್ರೆ ರೇಟ್ ಒಂದ್ ಹೆಚ್ಚು ಕಮ್ಮಿ ಸಿಕ್ಕರು ಇಳುವರಿ ಜಾಸ್ತಿ ಬಂದ್ರೆ ನಮಗೆ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಸರ್. ಈಗ ಮಳೆಗಾಲದಲ್ಲಿ ಕಟ್ಲಿಲ್ಲ ಅಂದ್ರೆ ಒಂದು ಕಾಯಿ ಅರಿಯಕ್ಕಾಗಲ್ಲ ಸರ್. ಸೊಳ್ಳೆ ಹೊಡೆದಕ್ಕಾಗಿರ್ಬೋದು, ಕಾಯಿ ತಳಗ್ ಬಡ್ದು ಕೆಡ ಹೊಡೆದಕ್ಕಾಗಿರ್ಬೋದು, ಅರ್ಲಿ ಬ್ಲೈಟ್ ಆಗಿರ್ಬೋದು, ಲೇಟ್ ಬ್ಲೈಟ್ ಇವು ಬಂದ್ಬಿಡ್ತಾವೆ ಸರ್. ಈಗ ನಾವು ಕಟ್ಟಿದ್ದ ನಮಗೆ ರೋಗ ನಿಯಂತ್ರಣ ಆಗುತ್ತೆ. ಬೇಸಿಗೆಯಲ್ಲಿ ನಾವು ಕಟ್ಲಿಲ್ಲ ಅಂದ್ರೆ ನಡೆಯುತ್ತೆ ಸರ್, ಬಟ್ ಮಳೆಗಾಲದಲ್ಲಿ ಕಟ್ಲೇಬೇಕು ಸರ್. ಅಂದ್ರೆ ತುಂಬಾ ಖರ್ಚು ಬರುತ್ತಲ್ಲ ನಿಮ್ಗೆ, ಗೂಟ ತರಬೇಕು ಈಗೆಲ್ಲ ತಂತಿ ತರಬೇಕು. ಅದೇ ಸರ್, ಈಗ ಖರ್ಚು ಬರುತ್ತೆ. ನಾವು ಏನಂದ್ರೆ ಈ ಮಿಶ್ರ ಬೆಳೆಗಳನ್ನ ಮಾಡಿದಾಗ ಈಗ 1/2 ಎಕರೆಗೆ ಇಬ್ಬಳಾರೆ ಮಾಡ್ಕೋಬಹುದು ಸರ್, ಗೂಟ ಎಳೆದು ತಂತಿ ಕಟ್ಟೋದು. ಬಟ್ ಗಿಡ ಕಟ್ಟಕ್ಕೆ ಲೇಬರ್ ನಚ್ಚಲೇಬೇಕು. ಬಟ್ ನೀವು ಒಂದೇ ಈಗ 4 ಎಕರೆನೂ ಟೊಮೆಟೊನೆ ಮಾಡಿದೆ, 5 ಎಕರೆನೂ ಟೊಮೆಟೊನೆ ಮಾಡಿದೆ ಅಂದಾಗ ನಿಮಗೆ ಬಹಳ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಲಾಭ ಆಗೋ ಚಾನ್ಸಸ್ ಇರುತ್ತೆ ಸರ್. ಅಂದ್ರೆ ಖರ್ಚು ಜಾಸ್ತಿ ಬರುತ್ತೆ, ರೇಟ್ ಸಿಗಲಿಲ್ಲ ಅಂದ್ರೆ ಲಾಸ್ ಆಗುತ್ತೆ. ಬಹಳ ಲಾಸ್ ಆಗುತ್ತೆ ಸರ್. ಈಗ ಗೂಟ ಅಂತಂದ್ರೆ ಎಲ್ಲಿಂದ ತರ್ತೀರಿ ನೀವು? ಏನಾದ್ರೂ ಇಲ್ಲೇ ಜಾಲಿ ಸೀಮೆ ಜಾಲಿ ಅಂತಾರಲ್ಲ, ಅವನ್ನೇನಾದ್ರೂ ಕಡ್ಕೊಂಡ್ ಬರ್ತೀರಿ, ಏನು ಸಿಟಿ ಮಾರ್ಕೆಟ್ನಾಗ ಹೋಗಿ ತರ್ತೀರಿ? ಸೀಮೆ ಜಾಲಿ ಅಂದ್ರೆ ಅವೆಲ್ಲ ಸ್ವಲ್ಪ ಅರೆಗಳೆಲ್ಲ ಹೋಗಿರ್ತಾವಲ್ಲ, ಹಂಗಾಗಿ ಸ್ಟ್ರೈಟ್ ಇರಲ್ಲ. ಹಂಗಾಗಿ ಅವೆಲ್ಲ ಬಳಸಲ್ಲ. ಏನಂದ್ರೆ ಈಗ ಬಿದಿರು ಮನೆ ಯಾರಾದ್ರೂ ಕೆಡಬಿರ್ತಾರೆ, ಬಿದಿರು ಸಿಗುತ್ತೆ ನಮಗೆ. ಇಲ್ಲಾಂದ್ರೆ ಇಲ್ಲಿ ಮಾರ್ಕೆಟ್ ಬೊಂಬೆ ಬಜಾರಿಗೆ ಬಂದ್ರೆ ಅಲ್ಲಿ ಬೇರೆ ತರದ ಸಿಗುತ್ತವೆ. ಗೂಟ ನಮಗೆ ತಂದ್ರೆ ಚೆನ್ನಾಗೆ ಸರ್, ಯಾಕಂದ್ರೆ ನಮಗೆ ಒಂದ್ 3 ವರ್ಷಗಟ್ಟಲೆ ಬರ್ತಾವೆ ಗೂಟ ಚೆನ್ನಾಗಿದ್ರೆ ಎಲ್ಲದಕ್ಕಾದ್ರೂ ಬಳಸ್ಕೋಬಹುದು. ಒಂದು ಬಾರಿ ನೀವು ಕೊಂಡ್ಕೊಂಡ್ ಬಂದ್ರೆ 3 ವರ್ಷ ಅದನ್ನ ನಿಮ್ಮ ಒಂದು ಕೃಷಿಯಲ್ಲಿ ಬಳಸಬಹುದು ಅಂತೇಳಿ? ಬಳಸಬಹುದು ಸರ್, ಬಳಸಬಹುದು. ಈಗ ಈ ವರ್ಷದ ಮಟ್ಟಿಗೆ ನಿಮ್ಮ ಒಂದು ಟಮಟೆ ಬೆಳೆಗೆ ಅಂದ್ರೆ ಹೆಚ್ಚು ಮಳೆಗಾಲ ಆಯ್ತು ಅಂದ್ರೆ ಒಳ್ಳೆಯ ಒಂದು ನಿಮ್ಗೆ ಇಳುವರಿ ಬಂತು, ಲಾಭ ಬಂತು ಅಂತ ಹೇಳಿದ್ರ, ಅಂದ್ರೆ ರೋಗ ಬರಲಿಲ್ವಾ ನಿಮ್ಮ ಬೆಳೆಗೆ? ಮೇನ್ ಮೈಕ್ರೋ ನ್ಯೂಟ್ರಿಯೆಂಟ್ ಸರ್, ರೋಗ ಬರಲಿಲ್ಲ. ಯಾಕಂದ್ರೆ ಅವೆಲ್ಲ ಇದ್ರೆ ನಾವು ಹೆಲ್ತಿ ಆಗಿದ್ರೆ ನಮ್ಗೆ ಏನು ಬರೋದಿಲ್ಲ ಕಾಯಿಲೆ. ಈಗ ನಾನೇ ಗಟ್ಟಿ ಇಲ್ಲ ಅಂದ್ರೆ ಯಾವ ತರದ ಇದ್ದು ಬಂದೇ ಬರುತ್ತೆ ರೋಗ. ಹಂಗಾಗಿ ನಾವು ಎಲ್ಲ ಪೋಷಕಾಂಶಗಳನ್ನು ಕೊಟ್ಟು ಎಲ್ಲ ದೃಢವಾಗಿತ್ತು ಅಂದ್ರೆ ಗಿಡ ರೋಗ ಕಡಿಮೆ ಆಗುತ್ತೆ ಸರ್. ಅಂದ್ರೆ ರೋಗ ಅಂತಂದ್ರೆ ಯಾವ್ಯಾವ ರೋಗ ಬಂತು? ಏನು ಸಣ್ಣದಿದ್ದಾಗ ಏನಾದ್ರೂ ಮುಟ್ರು ಬಂತ, ಏನು ಕಾಯಿ ಮೇಲೆ ಬಂತ, ಹಣ್ಣಿನ ಮೇಲೆ ಬಂತ, ಕಾಯಿ ಕೊರಕ, ಈ ರೀತಿ ಏನಾದ್ರೂ ರೋಗ ಬಂದ್ವ ಸರ್? ನಮಗೆ ರೋಗಗಳು ಅಂದ್ರೆ ಕಾಯಿ ಸ್ಟಾರ್ಟ್ ಆದಾಗ ಸ್ವಲ್ಪ ಹಂಗೆ ಇದು ಬ್ಲೈಟ್ ತರ ಸ್ಟಾರ್ಟ್ ಆಯ್ತು ಸರ್. ನಾವು ಅದಕ್ಕೆಲ್ಲ ಸ್ಪ್ರೇ ಮಾಡ್ಕೊಂಡ್ವಿ, ಹಂಗಾಗಿ ನಮಗೆ ಕಂಟ್ರೋಲ್ ಆಯ್ತು. ನಮಗೆ ಉಳಿದೇನು ಸಮಸ್ಯೆ ಇಲ್ಲ ಸರ್, ಯಾಕಂದ್ರೆ ನಾವು ಟ್ರ್ಯಾಪ್ ಕ್ರಾಪ್ ಏನಂತೀವಿ ನಾವು ಚೆಂಡು ಹೂವಿನ ಸುತ್ತಾರ್ಲು ಹಾಕಿದ್ವಿ, ಟೊಮೆಟೊ ಸುತ್ತಾರ್ಲು. ಹಂಗಾಗಿ ನಮಗೆ ಟೂಟಾ ಅಬ್ಸಲ್ಯೂಟಾ ಅಂತ ಬರುತ್ತೆ ಹುಳ, ಆ ರಂಗೋಲಿ ಹುಳ ಆಗಿರ್ಬೋದು, ಮತ್ತೆ ಈ ಹಸಿರು ಹುಳ, ಕಾಯಿ ಕೊರಕ, ಇವೇನು ಬಂದಿಲ್ಲ ಸರ್. ಅಂದ್ರೆ ಟೊಮೆಟೊ ಬೆಳೆಗೆ ಹೆಚ್ಚಾಗಿ ಅಂದ್ರೆ ರೋಗ ಬರೋದು ಅಂತಂದ್ರೆ ಈ ಟೊಮೆಟೊದ ಕೊರಕ ಬರುತ್ತೆ, ಹುಳ ಕೊರಕ ಅಂದ್ರೆ ಇವೇ ಜಾಸ್ತಿ ನಿಮಗೆ ಸಮಸ್ಯೆ ಬರುತ್ತಲ್ವಾ? ಈಗ ಕೊರಕನೇ ಕಂಟ್ರೋಲ್ ಮಾಡ್ಬೇಕು ಸರ್. ಕೊರಕ ಬಂತು ಅಂದ್ರೆ ಮಾರ್ಕೆಟ್ ಸಿಗಲ್ಲ. ಈಗ ಮತ್ತೆ ಇನ್ನೊಂದು ಹುಳ ಅಂದ್ರೆ ಅದೇ ರಂಗೋಲಿ ಹುಳ ಕಂಟ್ರೋಲ್ ಆಗುತ್ತೆ, ಮುಂಚೆಗೆ ಸ್ಪ್ರೇ ಮಾಡ್ಕೊಂಡ್ರಲ್ಲ. ಮತ್ತೆ ಇದು ಬ್ಲೈಟ್ ಬರಕ್ ಬಿಟ್ಕೋಬಾರ್ದಷ್ಟೇ ಸರ್, ಬ್ಲೈಟ್ ಬಂದ್ರೆ ಗಿಡಗಳು ಹಾಳಾಗ್ಬಿಡ್ತಾವ ಸರ್. ಈಗ ಟೊಮೆಟೊ ಹಣ್ಣಿನ ಮೇಲೆಲ್ಲ ಚುಕ್ಕೆ ಚುಕ್ಕೆ ಇರುತ್ತೆ, ಇದು ಅಂದ್ರೆ ಯಾವ ಕಾರಣಕ್ಕೆ ಬರುತ್ತೆ? ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಅದು ಬ್ಯಾಕ್ಟೀರಿಯಲ್ ಸ್ಪಾಟ್ ಅಂತೀವಿ ಸರ್, ಅದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ರೈತರು ಏನ್ ಮಾಡ್ತಾರೆ ಅಂದ್ರೆ ಚುಕ್ಕೆ ಆಗೈತಾ ಸುಮ್ನೆ ಯಾವ್ದೋ ಫಂಗಿಸೈಡ್ ತಂದು ಹೊಡೆಯೋದು, ಯಾವ ಶಿಲೀಂಧ್ರ ನಾಶಕ ಹೊಡಿತಾರೆ ಸರ್, ಅದಕ್ಕೆ ಬ್ಯಾಸಿದ್ ಬರ ಚುಕ್ಕಿನೇ ಬೇರೆ ಇರುತ್ತೆ. ಹಂಗಾಗಿ ನಾವು ಅದನ್ನ ತಿಳ್ಕೊಂಡು ಬ್ಯಾಕ್ಟೀರಿಯಾ ನಾಶಕ್ ಅಂತ ಬರುತ್ತೆ, ಅದನ್ನ ಸ್ಪ್ರೇ ಮಾಡ್ಕೊಂಡ್ರೆ ನಮಗೆ ಒಳ್ಳೆ ಒಂದು 2 ಡೇಸ್ ಅಲ್ಲೇ ಕಂಟ್ರೋಲ್ ಬರುತ್ತೆ ಸರ್. ಇಲ್ಲ ನಾವು ಏನ್ ಮಾಡ್ಬೇಕಂದ್ರೆ ಸರ್, ಒಂದು ಇಷ್ಟಿಷ್ಟು ಕಾಯಿ ಇರುತ್ತೆ ಅಂದಾಗ ಅವಾಗಲೇ ನಾವು ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡ್ಬಿಟ್ರೆ ಯಾವ ರೋಗನೂ ಬರಲ್ಲ ಸರ್. ಈಗ ಹೈಬ್ರಿಡ್ ತಳಿ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಈಗ ಮೊದಲೆಲ್ಲ ಜವಾರಿ ಬೆಳೀತಾ ಇದ್ರು, ಈಗ ಜವಾರಿ ಬೆಳೆದ್ರೆ ಅಷ್ಟು ಲಾಭದಾಯಕ ಆಗಲ್ಲ ಅಂತ ಹೇಳ್ತೀರಾ? ಇಲ್ಲ ಸರ್, ಯಾಕಂದ್ರೆ ಈಗ ಟೊಮೆಟೊ ಈಗ ತರಕಾರಿಗಳಲ್ಲಿ ಏನಂದ್ರೆ ರೈತರಿಗೆ ಇಳುವರಿ ಜಾಸ್ತಿ ಬರಕು ಅವ್ರ ಆದಾಯಕ್ಕೆ ಮಾಡ್ತಾರೆ ಸರ್. ಹಂಗಾಗಿ ಅವರು ಎಲ್ಲ ಹೈಬ್ರಿಡ್ ಯೂಸ್ ಮಾಡ್ತಿದ್ದಾರೆ ಸರ್, ಜವಾರಿ ಯಾರು ಮಾಡಲ್ಲ ಸರ್. ಅಂದ್ರೆ ಹೈಬ್ರಿಡ್ ಆದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ, ಆದಾಯನೂ ಕಾಣಬಹುದು. ಈಗ ಜವಾರಿ ಅಂದ್ರೆ ಅಷ್ಟೊಂದು ಇಳುವರಿ ಬರಲ್ಲ, ಈಗ ಜವಾರಿಗೂ ಅಷ್ಟೊಂದು ಎಲ್ಲದಕ್ಕೂ ಸೇಮ್ ರೇಟ್ ಇರುತ್ತೆ ಅಲ್ವಾ? ಈಗ ಜವಾರಿ ಅಂತ ಹೇಳಿ ಅದಕ್ಕೇನು ಬೇರೆ ರೇಟ್ ಇರಲ್ಲ ಮಾರ್ಕೆಟ್ನಲ್ಲಿ. ಜವಾರಿ ಅಂದ್ರೆ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಸರ್. ಆರ್ಗ್ಯಾನಿಕ್ ಆಗಿ ಬೆಳೆದ್ರೆ ಯಾರು ಅಲ್ಲಿ ಮಾರ್ಕೆಟ್ ಅಲ್ಲಿ ಅದೇ ಪ್ರೈಸ್. ಆರ್ಗ್ಯಾನಿಕ್ ಆಗಿ ಬೆಳೆದ್ರೂ ಅಷ್ಟೇ, ಯಾವ್ದಾದ್ರೂ ಅಷ್ಟೇ. ಆರ್ಗ್ಯಾನಿಕ್ ಆಗಿ ಬೆಳೆದ್ರೆ ಸ್ವಲ್ಪ ಹುಳ ಇರ್ಬೋದು, ಬಟ್ ನಮಗೆ ಸಪರೇಟ್ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಅಂದ್ರೆ ಆರ್ಗ್ಯಾನಿಕ್ ಮಾಡಿದ್ರೆ ಚೆನ್ನಾಗೆ ಸರ್. ಈಗ 1/2 ಎಕರೆ ಟೊಮೆಟೆಯಲ್ಲಿ ಸುಮಾರು ಅಂತಂದ್ರೆ ಎಷ್ಟು ಬಾಕ್ಸ್ ನಿಮಗೆ ಇಳುವರಿ ಬಂತು? ನಮ್ದು ಈಗ 25 ಕೆಜಿ ಬಾಕ್ಸ್ ನಾವು ಅರಿಯೋದು ಸರ್ ಟೊಮೆಟೋನ. 1/2 ಎಕರೆಯಲ್ಲಿ ನಮಗೆ ಮಳೆ ಬಂದು ಸ್ವಲ್ಪ ನೀರು ಹರಿದು ಒಂದು 500 ಗಿಡ ಹೋಗಿದ್ವು ಸರ್. ಹಂಗಾಗಿ ನಮಗೆ ಒಂದು ಎಷ್ಟಪ್ಪ ಅಂದ್ರೆ 3,000 ಗಿಡ ಇದ್ವು. 3,000 ಗಿಡಕ್ಕೆ ನಾವು 120 ಬಾಕ್ಸ್ ಟೊಮೆಟೋ ಹರಿದಿದ್ವಿ. ಈಗ ನಿಮ್ದು ಯಾವ್ದು ಗಿಡ ಲಾಸ್ ಆಗ್ಲಿಲ್ಲ ಅಂದ್ರೆ ಇನ್ನು ಎಷ್ಟು ಇಳುವರಿ ತೆಗಿಬಹುದು ಅಂತ ಹೇಳ್ತೀರಿ? ಒಂದ 3,500 ಗಿಡದಿದ್ದ ಇನ್ನು ಒಂದ 30 ಬಾಕ್ಸ್ ಎಕ್ಸ್ಟ್ರಾ ಹರಿತಿದ್ವಿ ಸರ್. ಒಂದ 150 ಬಾಕ್ಸ್ ಲೆಕ್ಕ ಕರಿತಿದ್ವಿ. ಈಗ ಸಸಿಯಲ್ಲಿ ನಾಶ ಆದ್ಬಲ್ಲ ಹಾಳಾದ್ಬಲ್ಲ, ಅವಾಗ ಬೇರೆ ಮತ್ತೆ ಸಸಿ ನಾಟಿ ಮಾಡಕ್ ಸಾಧ್ಯ ಆಗ್ಲಿಲ್ವಾ? ಇಲ್ಲ ಸರ್, ಅದೇನಂದ್ರೆ ನಮ್ಮ ಒಂದ್ ಸ್ವಲ್ಪ ಒಂದ 20 ಡೇಸ್ ಕ್ರಾಪ್ ಇದ್ದಾಗ ಹಾಳಾದ್ರಿಂದ ಹಿಂದೆ ಮುಂದೆ ಆಗ್ತಾವ ಸರ್ ಗಿಡ ಹಾಕಿದ್ರೆ. ಹಂಗಾಗಿ ನಾವು ಹಾಕಕ್ ಹೋಗ್ಲಿಲ್ಲ ಸರ್, ಅದ್ ಎಷ್ಟಿತ್ತು ಅಷ್ಟೇ ಇದನ್ನ ಮಾಡಿದ್ವಿ. ಟೊಮೆಟೊ ಸಸಿ ನಾಟಿ ಮಾಡಿದ್ಮೇಲೆ ಎಷ್ಟು ತಿಂಗಳ ನಂತರ ಇದು ಅಂದ್ರೆ ಹಣ್ಣು ಕಟಾವಿ ಬರುತ್ತೆ? ನಮಗೆ 2.5 ತಿಂಗಳೇ ಬಂದ್ಬಿಡುತ್ತೆ ಸರ್. ಈಗೆಲ್ಲ ನೀವು ಕಟಾವ್ ಅಂತಂದ್ರೆ ಏನು ದೋರ್ಗೈ ಕಟಾವ್ ಮಾಡ್ತೀರಿ, ಏನು ಸಂಪೂರ್ಣವಾಗಿ ಹಣ್ಣಾದ್ಮೇಲೆ ಕಟಾವ್ ಮಾಡ್ತೀರಿ? ಈಗ ಪೂರ್ತಿ ಹಣ್ಣಾದ್ರೂ ಮಾರ್ಕೆಟ್ ಅಲ್ಲಿ ಕಷ್ಟ, ಫುಲ್ ಕಾಯ್ದನ್ನು ಕಷ್ಟ. ಆ ದೋರ್ಗೈ ಇರುತ್ತಲ್ಲ ಸ್ವಲ್ಪ ಏನಂತೀವಿ ನಾವು, ಈಗ ಸ್ವಲ್ಪ ಕೆಂಪುಗೆ ಸ್ವಲ್ಪ ಹಸರು ಇರುತ್ತಲ್ಲ, ಅದಿದ್ರೆ ನಮಗೆ ಬೇರೆ ಕಡೆ ಅವ್ರು ಟ್ರಾನ್ಸ್ಪೋರ್ಟ್ ಮಾಡಕ್ಕೂ ಚೆನ್ನಾಗಿರುತ್ತೆ, ಇಲ್ಲಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ. ಟೊಮೆಟೊ ಹಣ್ಣು ಅಂತಂದ್ರೆ ನೀವು ಎಲ್ಲಿ ಹೋಗಿ ಮಾರಾಟ ಮಾಡ್ತೀರಿ? ನಿಮ್ಗೆ ಹತ್ತಿರ ಮಾರ್ಕೆಟ್ ಎಲ್ಲಿರುತ್ತೋ, ಏನ್ ಎಲ್ಲಿ ರೇಟ್ ಸಿಗುತ್ತೋ ಅಲ್ಲಿ ತಗೊಂಡೋಗಿ ಮಾರಾಟ ಮಾಡ್ತೀರಿ? ಇಲ್ಲ ಸರ್, ಈ ದಾವಣಗೆರೆಯಲ್ಲೇ ನಮಗೆ ಮಾರ್ಕೆಟ್ ಇದೆ, ಅದೇ ಬೆಸ್ಟ್. ಈಗ ಸೂಪರ್ ಮಾರ್ಕೆಟ್ಸ್ ಅಲ್ಲೆಲ್ಲ ಅವ್ರಿಗೆ ಹೇಳಿದ ಕ್ವಾಲಿಟಿ ಕೊಡ್ಬೇಕು, ಮತ್ತೆ ಅವ್ರದ್ದು ಇಂಡೆಂಟ್ ಎಲ್ಲ ಸ್ವಲ್ಪ ಇರುತ್ತೆ. ವಾರಕ್ಕೆ ಒಂದ್ ದಿನಕ್ಕೆ ಒಂದ್ ಬಾಕ್ಸ್ ಅಂದ್ರೆ ಒಂದ್ ಬಾಕ್ಸ್ ಎಲ್ಲ ಅಲ್ಲೆಲ್ಲ ಕೊಡಕ್ ಆಗಲ್ಲ, ಹಂಗಾಗಿ ನಾವು ಮಾರ್ಕೆಟ್ ಅಲ್ಲೇ ಕೊಡ್ತೀವಿ. ಈಗ ಸಾಮಾನ್ಯವಾಗಿ ನಿಮಗೆ ಈ ವರ್ಷ ಅಂತಂದ್ರೆ ಏನೇನ್ ರೇಟ್ ಸಿಕ್ತು ನಿಮಗೆ, ಒಂದೊಂದು ಕೆಜಿಗೆ ಅಥವಾ ಒಂದ್ ಬಾಕ್ಸ್ಗೆ? ಈಗ ನಮಗೆ ಬಾಕ್ಸ್ ನಾವು ಫಸ್ಟ್ ಟೈಮ್ ಮಾಡಿದಾಗ 450 ರೂಪಾಯಿ ಒಂದ್ ಬಾಕ್ಸ್ ಕೊಟ್ಟಿದ್ದೆ ಸರ್. ಲಾಸ್ಟ್ ಇನ್ನೇನು ಹಾಳಾಗಕ್ ಬರ್ಬೇಕಾದ್ರೆ 650-600 ರೂಪಾಯಿ ಮಟ್ಟ ಬಾಕ್ಸ್ ಕೊಟ್ಟಿದ್ದೀನಿ ಸರ್. ಅಂದ್ರೆ ನಿಮ್ಗೆ 650 ರೂಪಾಯಿ ಅಂತಂದ್ರೆ ಒಳ್ಳೆ ರೇಟ್ ಆಯ್ತಲ್ವಾ? 400 ರೂಪಾಯಿ 300 ರೂಪಾಯಿ ಸಿಕ್ಕರೂ ಒಳ್ಳೆ ರೇಟೇ ಸರ್. ಏನು ಇಳುವರಿ ಚೆನ್ನಾಗಿ ಬಂದ್ರೆ 300 ರೂಪಾಯಿ ಸಿಕ್ಕರೂ ಲಾಸ್ ಆಗಲ್ಲ ಸರ್. ಈಗ ಕೆಲವು ಟೈಮ್ ಎಲ್ಲ 1,000 ಅದೇ ಸರ್, ಅದು ಗೌರ್ಮೆಂಟ್ ಇದ್ದ ಒಂದ್ ಬೆಂಬಲ ಬೆಲೆ ತರಕಾರಿಗಳಿಗೂ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ ಸರ್. ಯಾಕಂದ್ರೆ ಈಗ 60 ರೂಪಾಯಿ ಬಂದಾಗ ರೈತರು ಎಷ್ಟೋ ಜನ ಹೊಲ ಮಾರ್ಕೊಂಡಿರೋರು ಇದಾರೆ, ಅದನ್ನ 1,000 ರೂಪಾಯಿ 1.5 ಸಾವಿರ ಬಂದಾಗ ಹಿಂಗೆಲ್ಲ ಇನ್ನೂ ಚೆನ್ನಾಗಿರೋರು ಇದ್ದಾರೆ. ಅದಕ್ಕೆ ಒಂದು ಬೆಂಬಲ ಬೆಲೆ ಸಿಕ್ಕರೆ ತಗೊಳ್ಳೋರ್ಗೂ ಅನುಕೂಲ, ಮಾರೋರ್ಗೂ ಅನುಕೂಲ ಸರ್. ಈಗ ಒಂದೊಂದು ಟೈಮು 20 ಕೆಜಿ ಬಾಕ್ಸ್ ಬರೀ 50 ರೂಪಾಯಿ 60 ರೂಪಾಯಿ ಆಗ್ತವೆ ಅಂದ್ರೆ ಆ ಟೈಮ್ನಲ್ಲಿ ನಿಮಗೆ ಸಾಕಷ್ಟು ಲಾಸ್ ಆಗುತ್ತಲ್ವಾ? ಅದೇ ಸರ್, ಲಾಸ್ ಆಗುತ್ತೆ. ಅದಕ್ಕೆ ಸರ್ ನಾನು ಹೇಳ್ತಿರೋದು, ತರಕಾರಿನ ಯಾವಾಗಲೂ ಲಾರ್ಜ್ ಕ್ವಾಂಟಿಟಿ ಮಾಡೋಕ್ಕಿಂತ ಮಿಶ್ರ ಬೆಳೆಯಾಗಿ ಅದೊಂದು 1 ಎಕರೆ ಇದೊಂದು 1 ಎಕರೆ ಅರ್ಧ ಎಕರೆ ಈ ಥರ ಮಾಡ್ಕೊಳೋದು ಪಾಡ ಅಂತ ನಾನು ಹೇಳೋದು ಸರ್. ಒಟ್ಟಾರೆ ಈ ವರ್ಷದ ಬೆಳೆ ನಿಮಗೆ ಅರ್ಧ ಎಕರೆಗೆ ಹಾಕಿದ್ರಲ್ಲ, ಖರ್ಚು ತೆಗೆದು ಎಷ್ಟು ಲಾಭಾಂಶ ಆಯಿತು? ನಮಗೆ ಖರ್ಚು ತೆಗೆದು ಕರೆಕ್ಟಾಗಿ 35,000 ಉಳಿದಿತ್ತು ಸರ್. ಒಂದು 15,000 ಖರ್ಚು ಮಾಡಿದ್ವಿ ಸರ್, 15,000 ನಾವು. ಮತ್ತೆ ಟೊಮೆಟೊ ಜೊತೆಗೆ ಹೀರೆಕಾಯಿ ಬೆಳೆದಿವಿ ಅಂತ ಹೇಳಿದ್ರೆ, ಹಾಗಲಕಾಯಿ ಬೆಳೆದಿವಿ ಅಂತ ಹೇಳಿದ್ರೆ, ಇದನ್ನೆಲ್ಲ ಎಷ್ಟೆಷ್ಟು ಹಾಕಿ ಬೆಳೆದ್ರೆ ನೀವು? ನಾವು ಈಗ ಹಾಗಲಕಾಯಿ ಏನು ನಾವು 1.5 ಸಾವಿರ ಟೊಮೆಟೊ ಹಾಕಿದ್ವಲ್ಲ ಸರ್, ಅದಕ್ಕೆ ಹೀರೆಕಾಯಿ ಹಾಕಿದ್ದೀವಿ 5 ಪಾಕೆಟ್ ಅಂದರೆ 250 ಗ್ರಾಮ್ ಬೀಜ ಹೋಗುತ್ತೆ ಒಂದು 1/2 ಎಕರೆಗೆ. 5 ಪಾಕೆಟ್ ಹೀರೆ ಊರಿದ್ದೀವಿ. ಈಗ ಹಾಗಲಕಾಯಿಗೆ ಹೊಲ ರೆಡಿ ಮಾಡ್ತಾ ಇದ್ದೀವಿ, ಈಗ ನೆಕ್ಸ್ಟ್ ಹಾಕ್ಬೇಕು ಸರ್ ಈಗ ಈ ವಾರದಲ್ಲಿ. ಈಗ ಟೊಮೆಟೊ ಕುಳಿಗೆ ನೀವು ಹೀರೆ ಬೆಳೆದ್ರೆ ನೀವು? ಮತ್ತೆ ಈಗ ಅದ್ರಾಗೆಲ್ಲ ಕಟ್ಟಿದ್ದೆಲ್ಲ ಗೂಟ ಹಂಗೆ ಇತ್ತು, ಅದಕ್ಕೆ ಹಬ್ಬಿಸ್ಬಿಟ್ರೆ ನಮಗೆ ಟೊಮೆಟೊನು ಅಲ್ಲೇ ಕೊಳತೋಗುತ್ತೆ, ಇದು ತಕ್ಕನಾಗ ಅದ್ರ ಪಾಡಿಗೆ ಅದು ಬೆಳೆಯುತ್ತೆ ಸರ್. ಮತ್ತೆ ಅದ್ರೊಳಗೆ ಏನು ಬೇಸಾಯ ಕ್ರಮ ಮಾಡ್ಲಂಗ ನೀವು ಬೀಜ ಉರಿಸಿದ್ರೆ ಹೀರೆ ಸಸಿ? ಈಗ ಟೊಮೆಟೊ ಇನ್ನೇನು ಹಾಳಾಯ್ತು ಅಂದಾಗ ಸ್ವಲ್ಪ ಹುಲ್ಲೆಲ್ಲ ಇತ್ತಲ್ಲ, ಹುಲ್ಲೆಲ್ಲ ಕೀಳಿಸ್ಬಿಟ್ಟು ಗುದ್ಲಿ ಇದ್ದ ನಾವು ಕ್ಲೀನಾಗಿ ಒಂದ್ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡ್ಬಿಟ್ಟು ಅಡಿಯುವಷ್ಟು ಸೆಂಟಿಮೀಟರ್ ಇದನ್ನ ಸ್ವಲ್ಪ ಇದನ್ ಮಾಡ್ಕೊಂಬಿಟ್ಟು ಊರಿದ್ವಿ ಸರ್. ಈಗ ಹಂಗೆ ಸ್ವಲ್ಪ ಎಲ್ಲ ಈಗ 3-4 ಕೆಳಗಿದೆ, ಒಂದು ಸ್ಪ್ರೇ ಮಾಡ್ಕೋಬೇಕು ಸರ್ ಈಗ ನೆಕ್ಸ್ಟ್. ಈಗ ಹೀರೆಯಲ್ಲಿ 2 ತಳಿ ಇದಾವೆ, ಕೆಲವರೆಲ್ಲ ಜವಾರಿ ಬೆಳೀತಾರೆ, ಕೆಲವರೆಲ್ಲ ಹೈಬ್ರಿಡ್ ಬೆಳೀತಾರೆ. ಸಣ್ಣ ಕಾಯಿ ಇರುತ್ತೆ ಜವಾರಿ, ದೊಡ್ಡ ಕಾಯಿ ಆದ್ರೆ ಹೈಬ್ರಿಡ್. ಅಂದ್ರೆ ನೀವು ಯಾವ ತಳಿಯನ್ನು ಹಾಕಿದ್ರೆ ಈ ವರ್ಷ? ನಮ್ದು F1 ಹೈಬ್ರಿಡ್ ಚಾರ್ಮಿ ಅಂತ ಸರ್, PHS ಸೀಡ್ಸ್ ಚಾರ್ಮಿ ಅಂತ ವೆರೈಟಿ ಹಾಕಿರೋದು. ಈ ಜವಾರಿನೂ ಬರುತ್ತೆ, ಅದು ಚೆನ್ನಾಗೇ ಬರುತ್ತೆ. ಜವಾರಿಗೆ ಸ್ವಲ್ಪ ಮಾರ್ಕೆಟ್ ಜಾಸ್ತಿ, ಸ್ವಲ್ಪ ಇಳುವರಿ ಕಡಿಮೆ ಇರುತ್ತೆ ಸರ್. ಅದು ಹೈಬ್ರಿಡ್ ಆಗಿರೋದ್ರಿಂದ ಚೆನ್ನಾಗೇ ಬರುತ್ತೆ ಸರ್. ಇದು ಅಂದ್ರೆ ಹೀರೆಕಾಯಿಗೆ ಸಾಮಾನ್ಯವಾಗಿ ಯಾವತ್ತೂ ರೇಟ್ ಏನು ಕಡಿಮೆ ಆಗಲ್ಲವಾ? ಅಟ್ಲೀಸ್ಟ್ 1 ಕೆಜಿ 30 ರೂಪಾಯಿ ಆದ್ರೂ ಸಿಗುತ್ತಲ್ವಾ? 25 ರೂಪಾಯಿ ಸಿಕ್ಕರೂ ಲಾಸ್ ಇಲ್ಲ ಸರ್ ಹೀರೆ, ಯಾಕಂದ್ರೆ ಖರ್ಚು ಕಡಿಮೆ ಸರ್. ಈಗ 1,600 ರೂಪಾಯಿ ಕೊಟ್ಟು ನಾನು 1/2 ಎಕರೆ ಬೀಜ ತಂದಿದ್ದೀನಿ. ಈಗ 1-2 ಸ್ಪ್ರೇ ಮಾಡ್ಕೊಂಡು ಒಂದು ಸ್ವಲ್ಪ ಗೊಬ್ಬರ ಹಾಕೊಂಡ್ಬಿಟ್ರೆ ನಮಗೆಲ್ಲ ಬಂದ್ ಹೋಗ್ಬಿಡುತ್ತೆ ಸರ್, 45 ದಿವಸಕ್ಕೆ ಕ್ರಾಪ್ ಬರುತ್ತೆ. ಅಂದ್ರೆ ನಿಮ್ಮ ಒಂದು ಕೃಷಿಯಲ್ಲಿ ನೀವು ಒಂದು ಪ್ಲಾನ್ ಮಾಡ್ಕೊಂಡಿದ್ರ, ಯಾವ ಸೀಸನ್ನಲ್ಲಿ ಯಾವ್ಯಾವ ತರಕಾರಿ ಜಾಸ್ತಿ ಖರ್ಚಾಗ್ತವೆ, ಯಾವ ಟೈಮ್ನಾಗ ಹೆಂಗ್ ಬೆಳೆದ್ರೆ ನಮ್ಗೆ ಲಾಭದಾಯಕ ಆಗುತ್ತೆ ಅನ್ನೋ ಅನ್ನುವಂತ ಒಂದು ನಿಟ್ಟಿನಲ್ಲಿ ನೀವು ತರಕಾರಿ ಬೆಳೆಗಳು ಬೆಳೀತಾ ಇದ್ದೀವಿ? ಅದು ನಿಜಾನೇ ಸರ್. ಯಾಕಂದ್ರೆ ನಾವು ಯಾವಾಗ ಈಗ ಟೊಮೆಟೊನೋ ಬೆಳೀರಿ, ಕೋಸ್ ಬೆಳೀರಿ, ಏನೇ ಬೆಳೀರಿ, ಒಂದು ಸರ್ವೆ ಮಾಡ್ಬೇಕು ಸರ್. ಸುತ್ತ ಒಂದು 5-6 ನರ್ಸರಿ ಅಡ್ಡಾಡಿ ಬಂದ್ಬಿಟ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಓ ಈ ಟೈಮಲ್ಲಿ ಇದಕ್ಕೆ ಮೂಮೆಂಟ್ ಇಲ್ಲ, ಈ ಕ್ರಾಪು ಈ ಟೊಮೆಟೊ ಈ ಟೈಮಲ್ಲಿ ಮೂಮೆಂಟ್ ಇಲ್ಲ, ಇದನ್ನ ಹಾಕಿದ್ರೆ ನಮಗೆ ನೆಕ್ಸ್ಟ್ ಲಾಲ್ ಸಿಗ್ಬೋದು, ಈ ಥರ ಒಂದು ಅಂದಾಜ್ ಮೇಲೆ ಸರ್ವೆ ಮಾಡಿದರೆ ಅಟ್ಲೀಸ್ಟ್ ನಾವು ಲಾಸ್ಟ್ ಆಗೋದನ್ನ ತಪ್ಪಿಸ್ಬೋದು ಸರ್. ಅಂದ್ರೆ ಈಗ ಎಷ್ಟು ದಿನ ಆಯ್ತು ನೀವು ಆಯ್ಕೆ ಈ ಒಂದು ಹೀರೆ ಬೀಜ ನಾಟಿ ಮಾಡಿ? ಈಗ ಮತ್ತೆ ಅಗಲ ಬಳ್ಳಿನೂ ಹಾಕ್ಬೇಕಂತ, ಅಗಲ ಬೀಜನ ಊರ್ಬೇಕು, ಅಗಲಕಾಯಿನ ಬೆಳಿಬೇಕಂತ ಬೆಳಿಬೇಕು ಸರ್ ಅದನ್ನು ಈಗ. ಯಾಕಂದ್ರೆ ರೈತರಿಗೆ ಏನಂದ್ರೆ ಚಳಿಗಾಲದಲ್ಲಿ ಯಾಕೆ ಕ್ರಾಪು ಬರಲ್ಲ ಹಂಗೆ ಬಿಡೋಣ ಅನ್ನೋದು ಬಹಳ ಜನ ಇರ್ತಾರೆ. ನಾವು ಸ್ವಲ್ಪ ತಾಂತ್ರಿಕವಾಗಿ ಮಾಹಿತಿ ತಿಳ್ಕೊಂಡು ಚೆನ್ನಾಗಿ ಮಾಡಿದ್ರೆ ಬೆಳೆ ಬಂದೇ ಬರುತ್ತೆ ಸರ್. ಸ್ವಲ್ಪ ಈಗ ಚಳಿ ಐತಿ ಅಂದ್ರೆ ಅದಕ್ಕೆ ತಕ್ಕನಾಗಿ ಸ್ಪ್ರೇಸ್, ಅದಕ್ಕೆ ತಕ್ಕನಾಗಿ ಔಷಧಿಗಳನ್ನೆಲ್ಲ ಮಾಡಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ ಸರ್. ಮತ್ತೆ ಈಗ ಬದನೆ ಬೆಳಿಬೇಕು, ಮೆಣಸಿನಕಾಯಿ ಬೆಳಿಬೇಕು, ಈ ನಿಟ್ಟಿನಲ್ಲಿ ಏನಾದ್ರೂ ಯೋಚನೆ ಮಾಡಿದ್ರೆ? ಮಾಡಿದೀವಿ ಸರ್. ಈಗ ಏನಂದ್ರೆ ಮಳೆಗಾಲಕ್ಕೆ ಮತ್ತೆ ಬದನೆ ಈ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ರೇಟ್ ಆಗುತ್ತೆ ಸರ್. ಮಳೆಗೆ ಎಲ್ಲ ಈಗ ರೈತರದ್ದು ಹಾಳಾಗುತ್ತೆ ಅನ್ನೋಕ್ಕಿನ ನಾವು ಚೆನ್ನಾಗಿ ಮಾಡಿದ್ರೆ ನಮಗೆ ಬೆಳೆ ಚೆನ್ನಾಗಿ ಸಿಗುತ್ತೆ ಸರ್. ಈಗ ಇಷ್ಟೆಲ್ಲ ತರಕಾರಿ ಬೆಳೆದ್ರು ಸಹ ಅಂದ್ರೆ ಮನೆಗೆ ಅಷ್ಟೇ ಸೊಪ್ಪುಗಳನ್ನ ಬೆಳೀತಾ ಇದೀವಿ, ಕೆಲವೊಂದು ಸೊಪ್ಪು ಅಂತ ಹೇಳಿದ್ರ. ಈಗ ಹೆಚ್ಚಿನ ಮಟ್ಟದಲ್ಲಿ ಸೊಪ್ಪು ಬೆಳೆದು ರೇಟ್ ಇರೋಂತ ಸಂದರ್ಭದಲ್ಲಿ ಈಗೆಲ್ಲ ಮಾರಾಟ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅನುಕೂಲ ಆಗುತ್ತಲ್ಲ, ಆದಾಯ ಬರುತ್ತೆ? ಮಾಡ್ಬೋದು ಸರ್, ಈಗ ಸೊಪ್ಪನು ಮಾಡ್ಬೋದು, ಅದೇ ಸ್ವಲ್ಪ ಲೇಬರ್ ಸಮಸ್ಯೆ ಎಲ್ಲ ಬಂದ್ರೆ ಕಷ್ಟ ಅಷ್ಟೇ ಸರ್. ಒಟ್ಟಾರೆ ಮಂಜುನಾಥ್ ಅವರೇ, ಈ ಕೃಷಿ ಬದುಕು ಏನನ್ಸುತ್ತೆ? ಸಾಕಷ್ಟು ತರಕಾರಿ ಬೆಳೀತೀರಾ, ಒಳ್ಳೆ ನೆಮ್ಮದಿ ತಂದ್ಕೊಟ್ಟಿದೀಯಾ? ಹಾ ಸರ್, ಈಗ ನಮಗೆ ಏನ್ ಇಷ್ಟನೋ ಅದನ್ನ ಮಾಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಸರ್. ಒಳ್ಳೇದು ಮಂಜುನಾಥ್ ಅವರೇ, ಇಲ್ಲೇ ತನಕ ಈ ಒಂದು ತರಕಾರಿ ಕೃಷಿಯನ್ನ ಯಾವ ರೀತಿ ಮಾಡ್ಕೊಂಡು ಹೋಗಿ ಉತ್ತಮವಾದ ಒಂದು ಇಳುವರಿ ತೆಗಿತಾ ಇದ್ರ, ಜೊತೆಗೆ ನಿಮಗೆ ರೇಟ್ ಸಿಕ್ಕರೂ ಒಳ್ಳೆಯ ಲಾಭ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ತರಕಾರಿ ಕೃಷಿಯಲ್ಲಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆಯ ಆವರಗೆರೆ ಗ್ರಾಮದ ಕೃಷಿಕ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಸೂಖಾ ಹೋ ಯಾ ಬೇ ಮೌಸಮ್ ಕಿ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹಿ ಕಮ್ ಪ್ರೀಮಿಯಂ ಪೆ ಪೂರಿ ಹೋ ಭರ್ಪಾಯೀ, ಫಸಲ್ ಬೀಮಿತ್ ರಹೇ ಕಟಾಯಿ ಕೆ ಬಾದ್ ಭೀ ಭಾಯಿ, ಹಾ ರಿಣೀ ಯಾ ಅರಿಣೀ, ಅಬ್ ಹರ್ ಕಿಸಾನ್ ಲಾಭ ಉಠಾಯೇ, ಏಕ್ ಮೌಸಮ್ ಏಕ್ ದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಹರ ಕಿಸಾನ್ ಮುಸ್ಕಾಯೆ. ಕೃಷಿ ಮತ್ತು ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. मकान बनाते समय लापरवाही भूकंप में महंगी पड़ सकती है. भूकंप से ईंट या पत्थर की चुनाई वाले मकान में दरारें ना आए, इसलिए आप लिंटल और प्लिंथ लेवल पर और जोन 5 के मकान में सिल लेवल पर भी भूकंप पट्टियां लगवाएं. हर कोने और जोड़ पर खड़े सरिये लगवाएं. घर सुरक्षित तो आप सुरक्षित. आपके हित में तत्पर NDMA. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಒಂದು ಜನಪದ ಗೀತೆಯನ್ನು.